ಸುಮನ್ ಸುರಕ್ಷಿತ ಮಾತೃತ್ವ ಆಶ್ವಾಸನೆ. ಸುಮನ್ ಯೋಜನೆ ಅಡಿ ದೊರೆಯುವ ಉಚಿತ ಸೇವೆಗಳು, ಆಂಬ್ಯುಲೆನ್ಸ್ ಸೇವೆಗಳು, 108 ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸಹಿತ ಕನಿಷ್ಠ 4 ಪ್ರಸವ ಪೂರ್ವ ತಪಾಸಣೆಗಳು, ಸಹಜ ಮತ್ತು ಸಿಸೇರಿಯನ್ ಹೆರಿಗೆ, ಗರ್ಭಿಣಿಗೆ ಪ್ರಯೋಗಶಾಲಾ ಪರೀಕ್ಷೆಗಳು, ಔಷಧೋಪಚಾರ, ಗರ್ಭಾವಸ್ಥೆಯಿಂದ ಹೆರಿಗೆಯಾದ 6 ತಿಂಗಳವರೆಗೆ ಮತ್ತು ಶಿಶುವಿಗೆ 1 ವರ್ಷದವರೆಗೂ ಔಷಧಿಗಳು. ಸುಮನ್ ಯೋಜನೆಯ ಪ್ರಯೋಜನ ಪಡೆಯಿರಿ, ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳೋಣ ಬನ್ನಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂವಾದ. ವಿಷಯ: ಕೃಷಿ ಹಾಗೂ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿ ಮಹಿಳೆಯರ ಪಾತ್ರ. ಭಾಗವಹಿಸುತ್ತಾರೆ ಹುಣಸೂರು ತಾಲ್ಲೂಕು ಹನುಮಂತಪುರ ಗ್ರಾಮದ ಕೃಷಿಕ ಮಹಿಳೆ ಶ್ರೀಮತಿ ವಸಂತ, ಹಾಗೂ ಸಿರಿಧಾನ್ಯ ಮೌಲ್ಯವರ್ಧನೆಯಲ್ಲಿ ತೊಡಗಿರುವ HD ಕೋಟೆಯ ಶ್ರೀಮತಿ ಪದ್ಮಾ ಅವರು. ಪ್ರಸ್ತುತಿ ಆರ್ ಲೋಕೇಶ್ವರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ವಿಶ್ವ ಮಹಿಳಾ ದಿನ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರು ರೈತ ಮಹಿಳೆಯರು ನಮ್ಮ ಜೊತೆ ಇದ್ದಾರೆ. ಹೆಗಡದೇವನ ಕೋಟೆಯ ಪದ್ಮಾ ಅವರು ಹಾಗೂ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಹನುಮಂತಪುರದ ವಸಂತ ಅವರು. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಪದ್ಮಾ ಅವರೇ, ನಿಮ್ಗೆ ಎಷ್ಟು ಜಮೀನಿದೆ? ನಮಗೆ ಮೇಡಮ್ 1.5 ಎಕರೆ ಜಮೀನಿದೆ. ನಿಮ್ಮ ಜಮೀನಲ್ಲಿ ಏನೇನು ಬೆಳೆ ಬೆಳಿತೀರಾ? ಮೆಣಸಿನ್ಕಾಯಿ, ಧನ್ಯ, ಅದನ್ನ ಬೆಳೆದು ನಾವು ಫ್ಯಾಕ್ಟ್ರಿ ಮಾಡಿದ್ದೀವಿ ಮೇಡಮ್. ಫ್ಯಾಕ್ಟ್ರಿ ಹತ್ರ ತಗೊಬಂದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೋಗಿ ಅದನ್ನ ಕ್ಲೀನ್ ಮಾಡಿ 9 ಜನ ಆಳುಗಳಿದ್ದಾರೆ, ಅವ್ರು ಕೆಲಸ ಮಾಡ್ತಾರೆ. ಅವ್ರ ಜೊತೆಲಿ ನಾವು ಸೇರಿ ಅದನ್ನ ಪೌಡ್ರ್ ಮಾಡಿ ಮಾರ್ಕೆಟಿಂಗ್ ಮಾಡ್ತೀವಿ. ಮತ್ತು ಸಿರಿಧಾನ್ಯ ಪೌಡ್ರನ್ನ ಮಾಡ್ತೀವಿ, ಫ್ಯಾಕ್ಟ್ರಿ ಇದೆ ದೊಡ್ಡದಾಗಿ, ಅದನ್ನ ಸೇಲ್ ಮಾಡ್ತೀವಿ. ಅಂದ್ರೆ ನೀವು ಸಾಂಬಾರ್ ಪೌಡರ್ ಮಾಡ್ತೀರಾ? ಸಿರಿಧಾನ್ಯಗಳ ಪೌಡರ್ ಕೂಡ ಅದರಲ್ಲಿ. ಮತ್ತೆ ಸಿರಿಧಾನ್ಯಗಳಲ್ಲಿ ಉಪ್ಪಿಟ್ಟಿಗೆ ಬೇರೆ, ಮತ್ತೆ ನವಣೆ ಅಕ್ಕಿಲಿ ಅನ್ನ ಊಟ ಮಾಡ್ಬೋದು, ಬಾತ್ ಮಾಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಆ ತರ ಎಲ್ಲ ಬೇರೆ ಬೇರೆ ಪ್ಯಾಕಿಂಗ್ ಮಾಡಿ ಮಾಡ್ತೀವಿ ಮೇಡಮ್. ಸಿರಿಧಾನ್ಯಗಳನ್ನ ಮೌಲ್ಯವರ್ಧನೆ ಮಾಡಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡ್ತೀವಿ. ವಸಂತ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮ್ಗೆ 1 ಎಕರೆ ಜಮೀನಿದೆ? ನನ್ಗೆ 10 ಎಕರೆ ಜಮೀನಿದೆ ಮೇಡಮ್. ಏನೇನು ಬೆಳೆ ಬೆಳಿತೀರಾ? ತೆಂಗು, ಅಡಿಕೆ, ಸಿರಿಧಾನ್ಯ ಸ್ವಲ್ಪ ಸ್ವಲ್ಪ ಹಾಕತ್ತಿದೆ. ಇವಾಗ ಒಬ್ಬೊಬ್ಬರೆ ಸಪ್ ಸಪ್ರೇಟಾಗಿ ಹಾಕಿದಾಗ ಅಕ್ಕಿಗಳ ಕಾಟ ಜಾಸ್ತಿ ಇರುತ್ತೆ. ಅದು ತುಂಬ ರೈತರನ್ನ ಇವಾಗ ನಾನು ಮಾತಾಡ್ತಾ ಇದ್ದೀನಿ. ತುಂಬ ಜನ ರೈತರು ಹಾಕಿದ್ರೇನೆ ಅಕ್ಕಿಗಳ ಕಾಟ ಕಮ್ಮಿ ಆಗೋದು, ನಮಗೆ ಹೆಚ್ಚಿನ ಇದು ಸಿಗುತ್ತೆ. ಇಲ್ಲ ಅಂತಂದರೆ ಅಕ್ಕಿ ಕಾಟ ಜಾಸ್ತಿ ಆದಾಗ ನಮಗೆ ಹೆಚ್ಚಿನ ಇಳುವರಿ ಸಿಗಲ್ಲ. ಹಂಗಾಗಿ ರೈತರುಗಳನ್ನ ನಾನೇ ಬಿತ್ತನೆ ಬೀಜ ಕೊಟ್ಟು ಬೆಳೀರಿ ಅಂತ ಹೇಳ್ತಾ ಇದ್ದೀನಿ. ಸಿರಿಧಾನ್ಯ ಮುಖ್ಯವಾದ ಆಹಾರ ಇದು ಇವಾಗ. ಅಕ್ಕಿ ಮತ್ತು ರಾಗಿ ಎರಡೇ ಅಲ್ಲ, ಗೋಧಿ ಅಲ್ಲ. ಸಿರಿಧಾನ್ಯ ಯಾಕೆ ಉಪಯೋಗ ಮಾಡಬೇಕು? ಅದು ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಸಿರಿಧಾನ್ಯನ ಒಂದು ದಿನಕ್ಕೆ 1 ಸಾರಿನಾದರೂ ಸಿರಿಧಾನ್ಯ ಉಪಯೋಗ ಮಾಡಲೇಬೇಕು. ಪ್ರತಿ ದಿನ 1 ಟೈಮ್ ಅಂತೂ ಆ ಸಿರಿಧಾನ್ಯನ ಉಪಯೋಗ ಮಾಡ್ಕೊಳ್ಳೇಬೇಕು. ಈಗ ಸಿರಿಧಾನ್ಯ ಅಲ್ಲದೆ ಬೇರೆ ಏನು ಬೆಳೆ ಬೆಳಿತೀರಾ? ರಾಗಿ ಬೆಳಿತೀವಿ, ಇದು ಹತ್ತಿ ಬೆಳಿತಿದೆ, ಈಗ ಹತ್ತಿ ಬೆಳೀತಾ ಇಲ್ಲ. ಮತ್ತು ಮುಸ್ಕಿನ ಜೋಳ ಬೆಳಿತೀವಿ, ಭತ್ತ ಬೆಳಿತೀವಿ. ಈ ಸರಿ ಇದನ್ನೇ ಹಾಕಿದ್ದೀವಿ, ರಾಜಮುಡಿ ಅಕ್ಕಿ. ರಾಜಮುಡಿ ಅಕ್ಕಿ ಶುಗರ್ಗೆ ತುಂಬ ಒಳ್ಳೆಯದು ಅಂತ ನನಗೆ ಅಗ್ರಿಕಲ್ ಆಫೀಸಿಂದ ನಾಗನಹಳ್ಳಿಯಿಂದ ಟ್ರೈನಿಂಗ್ ಹೋಗಿದ್ದೆ. ಟ್ರೈನಿಂಗಲ್ಲಿ ಅದನ್ನು ಇವಾಗ ರೆಡ್ ರೈಸು ಬೆಳೆದಿದ್ದೀವಿ, ಆ ರೆಡ್ ರೈಸ್ ಪ್ಯಾಕ್ ಮಾಡ್ತಾ ಇದ್ದೀವಿ. ಆ ರೆಡ್ ರೈಸ್ ಇಟ್ಟು ಮತ್ತು ಅದು ರೆಡ್ ರೈಸು ಕೆಲವರಿಗೆ ಊಟ ಮಾಡೋಕ್ಕೆ ಅದು ರೆಡ್ಡಾಗಿರುತ್ತೆ ಅಂತ ಕೆಲವು ಇವಾಗ ತುಂಬ ಜನ ರೆಡ್ ರೈಸ್ ಉಪಯೋಗಿಸ್ತಾವ್ರೆ. ಈಗ ಅದನ್ನೇ ನಾವು ರೊಟ್ಟಿಗೂ ಕೂಡ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಸಿರಿಧಾನ್ಯದಲ್ಲಿ ಸಾಂಬಾರ್ ಸಾದಂ ಅಂತ ಮಾಡ್ತಾ ಇದ್ದೀವಿ, ಅದೇ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಮತ್ತೆ ರವಾ ಮಾಡ್ತಾ ಇದ್ದೀವಿ, ಅದರಲ್ಲಿ ಎಲ್ಲ ಇಟ್ಟು ಎಲ್ಲ ಸಿರಿಧಾನ್ಯ ಆರ್ಕ ನವಣೆ ಊದ್ಲು ಬರಗು ಇನ್ನು ಇದರಲ್ಲಿ ಎಲ್ಲ ಸಿರಿಧಾನ್ಯದಲ್ಲಿ ಇಟ್ಟುಗಳು ಮಾಡ್ತಾ ಇದ್ದೀವಿ. ಹಂಗಾಗಿ ಸಿರಿಧಾನ್ಯದಲ್ಲಿ ಎಲ್ಲ ಥರದ ಮೌಲ್ಯವರ್ಧನೆ ಮಾಡ್ಬೋದು. ಅದರಲ್ಲಿ ಚಕ್ಲಿ ಮಾಡ್ಬೋದು, ಬಿಸ್ಕೆಟ್ ಮಾಡ್ಬೋದು, ಆ ಸಿರಿಧಾನ್ಯ ಬಿಸ್ಕೆಟ್ ಮಕ್ಕಳಿಗೆ ಕೊಡ್ಬೋದು. ಅದರಲ್ಲಿ ಮಕ್ಕಳಿಗೆ ಆರೋಗ್ಯವಾಗಿರ್ತಾರೆ ಮಕ್ಕಳು. ಮೊದಲು ಮಹಿಳೆಯರು ಫಸ್ಟ್ ಒಂದಂತಂದರೆ ಈ ಅಂಗಡಿ ತಿಂಡಿ ತಿನಿಸುಗಳನ್ನ ಬಿಟ್ಟು ಸಿರಿಧಾನ್ಯ ಮೌಲ್ಯವರ್ಧನೆ ಮನೇಲೆ ಅವರೇ ಮಾಡ್ಬೋದು. ಅವರೇ ಇವಾಗ ಗಂಜಿ ರೀತಿ ಒಂದ್ ಟೈಮ್ ಮಾಡ್ಕೊಡ್ಬೋದು ಮಕ್ಕಳಿಗೆ, ಅದರಲ್ಲಿ ಉಪ್ಪಿಟ್ಟು ಮಾಡ್ಬೋದು, ಪೊಂಗಲ್ ಮಾಡ್ಕೊಡ್ಬೋದು, ಬಾತ್ ಮಾಡ್ಕೊಡ್ಬೋದು. ಅದರಲ್ಲೇ ಇವಾಗ ನಾವು ರೆಡಿ ಮಾಡ್ತಾ ಇದೀವಿ ಅದನ್ನ. ಯಾಕೆಂದ್ರೆ ಈ ಮಕ್ಕಳಿಗೆ ಬೇಕಾದಷ್ಟು ತಿಂಡಿ ತಿನಿಸುಗಳು ಇವಾಗ ಏನಂತಂದ್ರೆ ಅವ್ರಿಗೆ ಕಣ್ಣಿಗೆ ಚೆನ್ನಾಗಿರ್ಬೇಕು, ಅದರಲ್ಲಿ ಆರೋಗ್ಯಕರವಾಗಿ ಇದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ. ಅದಕ್ಕೆ ಮಹಿಳೆಯರು ಏನ್ ಮಾಡ್ಬೇಕು, ಆ ಮಕ್ಕಳಿಗೆ ಒಳ್ಳೆ ಆರೋಗ್ಯವಾದ ತಿಂಡಿ ತಿನಿಸುಗಳನ್ನ ತಿನ್ನಿಸ್ಬೇಕು. ಈ ಸಿರಿಧಾನ್ಯದಲ್ಲೇ ನೂಡಲ್ಸ್ ಬಂದಿದೆ, ಸಾವಿಗೆ ಬಂದಿದೆ, ಕರ್ಬೇನ್ ಸೊಪ್ಪು ಸಾವಿಗೆ ಬಂದಿದೆ, ನುಗ್ಗೆ ಸೊಪ್ಪು ಸಾವಿಗೆ ಬಂದಿದೆ. ಅದೆಲ್ಲ ನಮ್ಮ ಹತ್ರ ನಾವು ತಯಾರು ಮಾಡ್ತಾ ಇದ್ದೀವಿ. ನಾವು ನಮ್ಮನೇಲೇ ಫ್ಯಾಕ್ಟ್ರಿನ ಇಟ್ಕೊಂಡಿದ್ದೀವಿ. 45 ಪ್ರಾಡಕ್ಟ್ ಹಾಕಿ ಮಾಡ್ತಾ ಇದ್ದೀವಿ. ಸಿರಿಧಾನ್ಯ, ರಾಗಿ, ರೆಡ್ ರೈಸು, ಬ್ಯಾಂಬೋ ರೈಸು, ಅದನ್ನು ಪೌಡರ್ ಮಾಡಿ ನಾವು ಹೆಲ್ತ್ ಮಿಕ್ಸ್ ಅಂತ ಕೊಡ್ತಾ ಇದೀವಿ. ನಿಮ್ಮ ಈ ಮಾತಿಂದ ಏನ್ ಗೊತ್ತಾಗ್ತಾ ಇದೆ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ, ಹಾಗೆ ಒಂದು ಯಶಸ್ವಿ ಅಥವಾ ಆರೋಗ್ಯವಂತ ಕುಟುಂಬದ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದು ಖಂಡಿತ ಗೊತ್ತಾಗ್ತಾ ಇದೆ. ಹಿಂದೆ ಎಲ್ಲ ಒಬ್ಬ ಮಹಿಳೆ ಅಂದ್ರೆ ಅವಳು ಬರೀ ನಾಟಿ ಕೆಲ್ಸಕ್ಕೆ ಅಥವಾ ಒಂದು ಕಳೆ ಕೀಳೋದಕ್ಕೆ ಇಷ್ಟಕ್ಕೆ ಸೀಮಿತವಾಗಿ ಇರ್ತಾ ಇದ್ಲು. ಆದ್ರೆ ಇವಾಗ ಮಹಿಳೆ ಬಹಳಷ್ಟು ಮುಂದುವರೆದಿದ್ದಾಳೆ, ಎಲ್ಲಾ ಕ್ಷೇತ್ರದಲ್ಲೂ ಇರಬಹುದು. ಹಾಗೆ ಕೃಷಿ ಕ್ಷೇತ್ರ ಇದೊಂದು ದೊಡ್ಡ ಕ್ಷೇತ್ರ, ಇದರಲ್ಲಿ ರೈತ ಮಹಿಳೆಯ ಪಾತ್ರ ಬಹಳ ದೊಡ್ಡದು. ಅದೀಗ ನಿಮ್ಮಿಬ್ರು ಮಾತಿಂದಲೇ ಗೊತ್ತಾಯ್ತು. ಇವಾಗ ಪದ್ಮಾ ಅವ್ರೆ, ನಿಮ್ಮ ಮನೆಯವರು ಸಿರಿಧಾನ್ಯಗಳು ತಗೊಂಡ್ ಬರ್ತಾರೆ, ಅದನ್ನ ನೀವು ಮೌಲ್ಯವರ್ಧನೆ ಯಾವ ರೀತಿ ಮಾಡ್ತೀರಾ? ಅವರು ಸಿರಿಧಾನ್ಯಗಳನ್ನ ತಗೊಂಡು ಬಂದು ನಮ್ಗೆ ಕೊಡ್ತಾರೆ ಮೇಡಮ್. ತಗೊಂಡು ಬಂದು ಕೊಟ್ಟಾಗ ಅದನ್ನ ಕ್ಲೀನ್ ಮಾಡ್ಕೋಬೇಕು. 9 ಜನ ಆಳುಗಳಿದ್ದಾರೆ ಫ್ಯಾಕ್ಟ್ರಿಲಿ, ಆಳುಗಳ ಜೊತೆಲಿ ನಾವು ಸೇರ್ಕೊಂಡು ಅದನ್ನ ಕ್ಲೀನ್ ಮಾಡಿ ಅದ್ರ ಜೊತೆಲಿ ರಾಗಿ, ಜೋಳ, ಅರ್ಕ, ಉದ್ದು, ಬರ್ಗು ಎಲ್ಲ ಹಾಕಿ ಅದ್ರ ಜೊತೆ ಇದು ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು, ಅರಿಶಿನ, ಶುಂಠಿ, ಏಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನ ಡ್ರೈ ಮಾಡಿ ಹುರಿದು ಅದನ್ನ ಪ್ಯಾಕ್ ಮಾಡಿ ನಾವೇ ಮಾರ್ಕೆಟ್ ಮಾಡ್ತೀವಿ. ಆಯ್ತು. ಈಗ ನಿಮ್ಮ ಹತ್ರ ಇರೋದು ಹೆಣ್ಮಕ್ಳೇನ ಕೆಲ್ಸಕ್ಕೆ ಜಾಸ್ತಿ ಅಥವಾ ಗಂಡ್ಮಕ್ಳು ಇದ್ದಾರೆ? ಗಂಡ್ಮಕ್ಳು ಇದ್ದಾರೆ ಮೇಡಮ್. ಹೆಣ್ಮಕ್ಳು ಇದ್ದಾರೆ. ನೀವು ಮತ್ತೆ ಮನೆ ಕೆಲ್ಸ ಮತ್ತೆ ಮನೆ ಕೆಲ್ಸ ಎಲ್ಲ ಹೇಗ್ ನಿಭಾಯಿಸ್ತೀರಾ? ಮನೆ ಕೆಲ್ಸ ಅಂದ್ರೆ 10 ಗಂಟೆ ಮನೆ ಕೆಲ್ಸ ಮುಗಿಸ್ಕೊತೀನಿ ಮೇಡಮ್. ಮನೆ ಕೆಲ್ಸ ಮುಗಿಸ್ಕೊಂಡು ಆಮೇಲೆ ಫ್ಯಾಕ್ಟ್ರಿಗೆ ಹೋಗ್ತೀನಿ. ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ನೋಡ್ಕೋತೀನಿ. ಅಲ್ಲಿ ಸ್ವಲ್ಪ ಕಮ್ಮಿ ಕೆಲ್ಸ ಆಯ್ತು ಅಂದ್ರೆ ಮತ್ತೆ ಫ್ಲೋರ್ ಮಿಲ್ ಇದೆ ಮೇಡಮ್, ಅಲ್ಲಿಗೆ ಬರ್ತೀನಿ, ಅಲ್ಲೂ ನೋಡ್ಕೋತೀನಿ. ಮತ್ತೆ ದೊಡ್ಡ ಮಗ ಇದ್ದಾನೆ, ಅವನ ಅರ್ಧ ಕೆಲಸ ನೋಡ್ಕೋತಾನೆ. ಹಾಗಾಗಿ ಬಿಡುವಿಲ್ಲದೆ ನೀವು ಕೆಲಸ ಮಾಡ್ತೀರಾ. ಬೇರೆ ಯಾವ್ದೇ ಆಲೋಚನೆಗಳಿಗೂ ಅಲ್ಲಿ ಜಾಗ ಇಲ್ಲ, ಜಾಗ ಕೊಡಲ್ಲ. ನೀವು ನಿಮ್ಮ ಸಂಸಾರ, ನಿಮ್ಮ ಈ ಮೌಲ್ಯವರ್ಧನೆ, ಈ ಉತ್ಪನ್ನಗಳನ್ನ ಮಾಡೋದು, ಮಾರಾಟ ಮಾಡೋದು, ಒಟ್ಟಲ್ಲಿ ನಿಮ್ಮನ್ನು ನೀವು ತುಂಬಾ ತೊಡಗಿಸ್ಕೊಳ್ತೀರಾ. ಇವಾಗ ವಸಂತ ಮೇಡಮ್ ಹತ್ರ ಬರೋಣ. ಮೇಡಮ್, ಇವಾಗ ಏನಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ನಾವು ನಗರಕ್ಕೆ ಹೋಗ್ಬೇಕು, ನಾವು ಅಲ್ಲಿರ್ಬೇಕು, ಅಲ್ಲಿ ಐಷಾರಾಮಿ ಜೀವನ ಮಾಡ್ಬೇಕು, ಯಾರು ಕಷ್ಟಪಡೋಕೆ ಇಷ್ಟಪಡೋದಿಲ್ಲ, ಮಣ್ಣು ಮುಟ್ಟಕ್ಕೆ ಹಿಂದೆ ಸರಿಯೋ ಅಂತ ಕಾಲ ಬಂದ್ಬಿಟ್ಟಿದೆ. ನೀವು ಒಂದು ಗ್ರಾಮೀಣ ಭಾಗದಲ್ಲಿ ಇರುವಂತಹ ಮಹಿಳೆ, ಈಗ ಇಷ್ಟೆಲ್ಲಾ ನಾನು ಮಾಡ್ತೀನಿ ಅಂತ ಹೇಳಿದ್ರಿ, ಈ ರೀತಿ ನಗರಕ್ಕೆ ವಲಸೆ ಹೋಗ್ಬೇಕು ಅನ್ನೋ ಹೆಣ್ಮಕ್ಳಿಗೆ ಏನ್ ಹೇಳಕ್ ಬಯಸ್ತೀರಾ? ನಾನು ನಗರದಲ್ಲಿ ಇದ್ದು ಗ್ರಾಮೀಣಕ್ಕೆ ಹೋದವ್ರೆ, ಆ ಗ್ರಾಮೀಣ ಭಾಗದಲ್ಲಿ ಇರೋ ಖುಷಿ ನಗರದಲ್ಲಿ ಇರಲ್ಲ. ನಾವು ಸಾವಯವ ಕೃಷಿ ಮಾಡಿ ಆ ಮಣ್ಣು ಮುಟ್ಟದಾಗ್ಲೇ ನಮಗೆ 108 ಕಾಯಿಲೆನೂ ಬರಲ್ಲ, ನಾವು ಹೆಲ್ದಿಯಾಗಿರ್ತೀವಿ. ಅದು ಫಸ್ಟು ವಲಸೆ ಹೋಗೋರಿಗೆ ಅರಿವಾಗಬೇಕು. ಗ್ರಾಮೀಣದಿಂದ ನಮಗೆ ಆರೋಗ್ಯಕರವಾದ ಆಹಾರ ಸಿಗುತ್ತೆ, ಅಲ್ಲಿಂದ ಬಂದ್ರೆ ತಾನೇ ನಿಮ್ಗೆ ನಗರ ಪ್ರದೇಶಗಳಲ್ಲಿ ಸಿಗುತ್ತೆ. ಇಲ್ಲ ಅಂದ್ರೆ ನಗರ ಪ್ರದೇಶದಲ್ಲಿ ಕುಂತಿದ್ರೆ ಊಟಕ್ಕೆ ಸಿಗುತ್ತಾ? ದುಡ್ಡಿದ್ರೆ ಎಷ್ಟು ಇದ್ರೂ ಊಟ ಮಾಡಕ್ ಆಗುತ್ತಾ? ಆಗಲ್ಲ. ಆಗ ಗ್ರಾಮೀಣ ಪ್ರದೇಶದಲ್ಲಿ ಕೊಡುವಂತ ನೆಮ್ಮದಿ ನಗರ ಪ್ರದೇಶದಲ್ಲಿ ಇಲ್ಲ. ಏನಿದ್ರೆ ದುಡ್ಡಿದ್ರೆ ತಗೋಬಹುದು. ಗ್ರಾಮೀಣ ಪ್ರದೇಶದಲ್ಲಿ ನಮ್ಮಂತ ಮಹಿಳೆಯರು ಮತ್ತೆ ಪುರುಷರು ಬೆಳೆದ್ರೆ ಮಾತ್ರ ತಾನೇ ನಗರ ಪ್ರದೇಶಕ್ಕೆ ಬರುತ್ತೆ, ಇಲ್ಲ ಅಂದ್ರೆ ನಾವ್ ಹೆಂಗೆ ಜೀವನ ಮಾಡಕ್ಕಾಗುತ್ತೆ? ಹೌದು. ಈಗ ನಗರ ಪ್ರದೇಶದಲ್ಲಿ ಒಂದು ಕೆಲ್ಸಕ್ಕೆ ಹೋಗ್ತಾರೆ, ಸಾಮಾನ್ಯ ನೀವು ಹೆಣ್ಮಕ್ಳನ್ನ ನೋಡಿರ್ಬೋದು, ದಿನ ಬೆಳಗಾದ್ರೆ ಬಸ್ಸಲ್ಲಿ ಟ್ರೈನಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ತಿಂಗ್ಳಿಗೊಂದ್ಸತಿ ನಮ್ಗೆ ಸಂಬಳ ಸಿಗುತ್ತೆ ಅನ್ನುವಂತಹ ಧೈರ್ಯ ಅವ್ರಿಗಿರತ್ತೆ. ಈಗ ಹಳ್ಳಿನಲ್ಲಿ ನೀವು ಇದೆಲ್ಲ ಮಾಡ್ತಾ ಇದ್ದೀರಲ್ಲ, ಕೃಷಿ ಉತ್ಪನ್ನಗಳ ಮಾರಾಟ ಎಲ್ಲ ಮಾಡ್ತಿರಲ್ಲ, ಅವ್ರಿಗಿಂತ ಹೆಚ್ಚಾದ ದುಡಿಮೆನ ಮಾಡ್ಬೋದು ಅಂತ ಅನ್ಸುತ್ತಾ? ಖಂಡಿತ ಮಾಡ್ಬೋದು ಮೇಡಮ್. ಇವಾಗ ಅವರು ಡೈಲಿ ಬೆಳಗ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ, ಅಲ್ಲಿ ಅವ್ರು ಹೇಳ್ದಂಗೆ ಕೇಳ್ದಂಗೆ ಮಾಡ್ಕೊಂಡಿರ್ಬೇಕು. ನಾವು ಒಂದು 1/2 hour ಕುಂತರೂ ನಮ್ಮನ್ನು ಯಾರು ಕೇಳೋರಿಲ್ಲ. ನೆಮ್ಮದಿ ಕೆಲಸ, ಕೆಲಸ ಮಾಡ್ತಾ ಇರಬೇಕಾದ್ರೂ ನಮಗೆ ಆದಾಯನೂ ಹೆಚ್ಚಿಸುತ್ತೆ. ಈಗ ನಾವು ಯಾವುದೇ ಮೌಲ್ಯವರ್ಧನೆಯನ್ನು ನೇರವಾಗಿ ದಲ್ಲಾಳಿ ಕೊಡೋದಿಲ್ಲ. ನಾವು ಮೌಲ್ಯವರ್ಧನೆ ಮಾಡ್ತಾ ಇರೋದ್ರಿಂದ ದಲ್ಲಾಳಿ ಮಧ್ಯೆ ಬರೋದೇ ಇಲ್ಲ. ನಮ್ಗೆ ಅದ್ರ ಕಾಸ್ಟ್ ಇವಾಗ 25 ರೂಪಾಯಿ ಕೊಡ್ತಿದ್ದೋ, ನಾವು 75 ರೂಪಾಯಿಗೆ ಮಾರ್ತೀವಿ, 25 ರೂಪಾಯಿ ನಮ್ಮ ಕೆಲಸ ಹಾಕೊಳ್ಳಿ, ಇನ್ನು 25 ರೂಪಾಯಿ ಲಾಭ ಸಿಗುತ್ತಲ್ಲ, ಯಾಕೆ ಮಾಡಬಾರ್ದು? ಅಂದ್ರೆ ಯಾವ ಪಟ್ಟಣ ಪ್ರದೇಶದ ಹೆಣ್ಮಕ್ಳಿಗಿಂತ ಹಳ್ಳಿ ಹೆಣ್ಮಕ್ಳು ಯಾವ್ದ್ರಲ್ಲೂ ಕಡಿಮೆ ಇಲ್ಲ, ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಅದರಲ್ಲೂ ನಿಮಗೆ ಕೃಷಿಯಲ್ಲಂತೂ ಯಾವ್ದ್ರಲ್ಲೂ ಕಮ್ಮಿನೇ ಇಲ್ಲ. ಗಂಡಿಗೆ ಸರಿಸಮ, ಗಂಡಿಗೆ ಸರಿಸಮಕ್ಕೆ ಒಂದು ಭಾಗ ಗಂಡಿಗಿಂತ ಮೇಲೆ ಬರ್ತು ಕೀಲಿಲ್ಲ, ಅವ್ರಿಗಿಂತ ಹೆಚ್ಚಾಗಿ ದುಡಿಬಹುದು, ಹೆಚ್ಚಾಗಿ ದುಡಿಬಹುದು. ಅದು ಮನ್ಸು ಆಸಕ್ತಿ ಆಸೆ ಅವ್ರು ಮಾಡ್ಬೇಕು ಅನ್ನೋ ಅನ್ಸಿಕೆ ಇದೆಲ್ಲ ಅವ್ರ ಮನ್ಸಲ್ಲಿ ಬರ್ಬೇಕು. ಇಲ್ಲ ನಾನು ನನ್ಗೆ ಕುಂತ ಕಡೆ ನನ್ಗೆ ಅಮೌಂಟ್ ದುಡ್ಡು ಬರಬೇಕು ಅಂತ ಅಂದ್ರೆ ಬರಲ್ಲ. ಈಗ ನಾವು ಬೆಳಿಗ್ಗೆ ಒಂದು ಫ್ಯಾಕ್ಟ್ರಿಗೆ ಹೋಗ್ತೀವಿ ಅಂತ ಅಂದ್ರೆ 9 ಗಂಟೆಗೆ ಹೋದ್ರೆ ಕರೆಕ್ಟಾಗಿ 9 ಗಂಟೆಗೆ ಹೋಗ್ಬೇಕು, 5 ಗಂಟೆ ತನಕ ಅವ್ರು ಹೇಳಿದಷ್ಟು ಕೆಲಸ ಮಾಡಬೇಕು. ಗಾರ್ಮೆಂಟ್ಸ್ಗೆ ಹೋಗ್ತಾವ್ರೆ 8,000 ಕೊಡ್ತಾವ್ರೆ, 6,000 ಕೊಡ್ತಾರೆ, ಸ್ಟಾರ್ಟಿಂಗ್ 5,000 ಕೊಡ್ತಾರೆ. ಅವ್ರು 4 ವರ್ಷ ಮಾಡಿದ ಮೇಲೆ 8,000 ಕೊಡೋದು, ಅದಕ್ಕಿಂತ ಏನು ಕೀಲಿಲ್ಲ. ಇದು ಕೃಷಿ ಮಾಡೋದ್ರಲ್ಲಿ ಯಾವುದೇ ತರದ ಕೀಳರಿಮೆ ಇಲ್ಲ, ಕೀಳರಿಮೆ ಇಲ್ಲ, ಮೇಲರಿಮೆ ಹೊರತು. ಈಗ ಆಫೀಸರ್ಸ್ಗಿಂತ ನಾನೇ ಮೇಲೊಂತಾ ಇದ್ದೀನಿ. ಯಾವುದೇ ಒಂದು ಆಫೀಸರ್ಸ್ ಕೆಲಸ ಮಾಡ್ತಾರೆ, ನಾನೇ ಆಫೀಸರು, ಅದ್ ನನಗೆ ಹೇಳ್ಕೊತೀನಿ. ನಾನೇ ತಗೊಳ್ಳೋ ಸಂಬಳಕ್ಕಿಂತ ಹೆಚ್ಚಿನ ಉತ್ಪಾದನೆ ಮಾಡ್ಲೇಬಹುದು, ಉತ್ಪಾದನೆ ಖಂಡಿತ ಮಾಡಬಹುದು. ನಿಮ್ಮ ಹತ್ರ ಹೆಣ್ಮಕ್ಳೆಲ್ಲ ಕೆಲಸ ಮಾಡ್ತಾರ? ನಮ್ಮ ಮನೆಯವ್ರು ನನಗೆ ಸಪೋರ್ಟ್ ಮಾಡ್ತಾರೆ. ನಾನ್ ಬೆಳಗ್ಗೆ 6 ಗಂಟೆ ಗೆದ್ರೆ ನೈಟ್ ಮಲಗದ್ 11 ಗಂಟೆ, ಅಷ್ಟರಲ್ಲಿ ಬೇರೆ ಕಡೆ ಫೋನು ಅದು ಇದು ಅಂತ ತುಂಬ ಕೆಲಸ ಇರುತ್ತೆ. ಮತ್ತೆ ನನಗೆ ಕೃಷಿ ಇಲಾಖೆ, ತೋಟಗಾರಿಕೆ, ರೈತ ಸಂಪರ್ಕ ಕೇಂದ್ರ ಆ ಕಡೆಗೂ ಹೋಗಿರ್ತೀನಿ, ಈ ಕಡೆನೂ ಇರ್ತೀನಿ. ಆದರೂ ನನ್ನ ಕೃಷಿಯಲ್ಲಿ ನನಗೆ 3/4 ಇಂಟ್ರೆಸ್ಟು ಕೃಷಿಯಲ್ಲಿ ಇರುತ್ತೆ. ನಾನು ಇವತ್ತು ಏನು ಮಾಡಬೇಕು, ರಾತ್ರಿನೇ ಇವತ್ತು ಕೆಲಸ ಮಾಡಬೇಕಾದ್ರೆ ನಾಳೆ ಏನು ಮೌಲ್ಯವರ್ಧನೆ ಮಾಡ್ಬೋದು, ನಾನು ಏನೆಲ್ಲ ಮಾಡಬೇಕು ಅದನ್ನು ರಾತ್ರಿನೇ ನಾವು ಲೆಕ್ಕ ಟೈಮ್ ಟೇಬಲ್ ಹಾಕೊಂಡಿರ್ತೀನಿ. ಬೆಳಿಗ್ಗೆ ಎದ್ರೆ ಆ ಕೆಲಸ ಮಾಡೋದು. ನನಗೆ ಒಂದು ಹೆಣ್ಣಾಳಿದ್ದಾರೆ, ಒಬ್ಬರು ಗಂಡಾಳಿದ್ದಾರೆ. ನಾಟಿ ಹಸು ಇದೆ, ನಾಟಿ ಹಸುನಲ್ಲಿ ದೂಪ್ಸ್ ಮಾಡ್ತಾ ಇದ್ದೀವಿ, ಮತ್ತೆ ನಾಟಿ ಹಸು ಬೆರ್ನಿ ಮಾಡ್ತಾ ಇದ್ದೀನಿ. ನಾಟಿ ಹಸುನಲ್ಲಿ ಈಗ ಪಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಎಲ್ಲ ಸಸಿಗಳು ಪ್ಲಾಸ್ಟಿಕಲ್ಲಿ ಹಾಕ್ಕೊಡ್ತಾರೆ, ಈಗ ಪ್ಲಾಸ್ಟಿಕ್ ಬದಲಾಗಿ ನಾವು ನಾಟಿ ಹಸಲ್ಲಿ ಪಾಟ್ ಮಾಡಿ ಆ ಪಾಟಲ್ಲಿ ಸಸಿಗಳು ಈಗ ಸಗಣಿಯಲ್ಲಿ ನೀವು ಮಾಡ್ತೀರಾ? ಹ್ಮ್, ಈಗ ದೂಪ್ಸ್ ಮಾಡೋದು ನಾಟಿ ಹಸು ಸಗಣಿನಲ್ಲೇ. ನಾಟಿ ಹಸು ಇದೆ, 4 ಇದೆ, ಮತ್ತೆ ಜೆರ್ಸಿ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಈಗ ಅದರಲ್ಲಿ ಜೀವಾಮೃತ ಮಾಡ್ತೀನಿ. ನನ್ನ ಜಮೀನಿಗೆ ಬೇಕಾದಷ್ಟು ಜೀವಾಮೃತ ನಾನೇ ಮಾಡಾಕತ್ತೀವಿ. ಆಳುಗಳು ನಾವು ಮಾಡಿ ಎಲ್ಲ ಕಲಸಿ ರೆಡಿ ಮಾಡಿ ಒಂದ್ಸಾರಿ ನಿಂತರೆ ಆಮೇಲಿಂದ 7 ದಿನ ಆದಮೇಲೆ ಡೈಲಿ ಬೆಳಿಗ್ಗೆ ಸಂಜೆ 7 ದಿನದ ಬಲಕ್ಕೆ ಕಲಸ್ಬಿಟ್ಟು ಅದನ್ನು ಹಾಕಿಸ್ತೀನಿ. ಮತ್ತೆ ನಾವು ಎಲೆಗೆ ಔಷಧಿ ಬೇಕು ಅಂದರೆ ಎಲೆ ಕಷಾಯಗಳನ್ನ ಮಾಡ್ತೀನಿ, ಬೇವಿನೆಣ್ಣೆ ತರ್ತೀನಿ, ಆ ಬೇವಿನೆಣ್ಣೆ ತಂದು ಮಿಕ್ಸ್ ಮಾಡಿ ನಾವೇ ಸ್ಪ್ರೇ ಮಾಡ್ಕೋತೀವಿ. ನನ್ನ ಜಮೀನಿಗೆ ಯಾವುದೇ ತರದ ರಾಸಾಯನಿಕನೋ ರಾಸಾಯನಿಕ ಗೊಬ್ಬರನೋ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದಿಲ್ಲ. ಹಂಗಾಗಿ ನಮಗೆ ಕೃಷಿಯಲ್ಲಿ ನನಗೆ ತುಂಬಾ ಖುಷಿ ಅನ್ನಿಸುತ್ತೆ, ಮತ್ತೆ ಕೃಷಿಯಲ್ಲಿ ಇದೀನಿ ಅಂತ ಅಂದ್ರೆ ನನಗೆ ಹೆಮ್ಮೆ ಅನ್ನಿಸುತ್ತೆ. ಪದ್ಮಾ ಅವರೇ, ಈ ವರ್ಷನ ಸಿರಿಧಾನ್ಯ ವರ್ಷ ಅಂತ ಸರ್ಕಾರನೇ ಘೋಷಣೆ ಮಾಡಿದೆ. ನೀವು ಈಗ ಸಿರಿಧಾನ್ಯ ಜೊತೆಗೆ ಇರೋರು ಅಲ್ವಾ, ನೀವು ಇಷ್ಟೊಂದು ಎಲ್ಲ ಪ್ರಾಡಕ್ಟ್ಸ್ಗಳು ಮಾಡ್ತಾ ಇದ್ದೀರಾ ಅಂದರೆ, ಒಂದು ಹೆಣ್ಮಗಳು ಇಷ್ಟೆಲ್ಲ ಮಾಡಬೇಕು ಅಂದರೆ ಅವಳಲ್ಲಿ ಏನಿರಬೇಕು ಅಂತೀರಾ? ಧೈರ್ಯ ಇರಬೇಕು ಮೇಡಮ್, ಧೈರ್ಯ ಇರಬೇಕು. ಮತ್ತೆ ಯಾರು ಏನೇ ಅಂದ್ರು ನಾವು ತಲೆ ಕೆಡಿಸ್ಕೋಬಾರ್ದು, ನಾವು ಮಾಡಬೇಕು. ಅಯ್ಯೋ ಹೊರಗಡೆ ಹೋಗ್ತಾರೆ, ಗಂಡ ಒಂದು ಕಡೆ ಹೋಗ್ತಾರೆ, ಹೆಂಡತಿಗೆ ಒಂದು ಕಡೆ ಹೋಗ್ತಾರೆ ಅಂತ ಹೇಳ್ತಾರೆ, ಅದಕ್ಕೆಲ್ಲ ನಾವು ಕಿವಿ ಕೊಡಲ್ಲ. ನಮ್ಮದೇ ಆದ ಕೆಲಸ ಮಾಡ್ಕೋತೀವಿ, ನಮ್ಮದೇ ಆದ ಮನೇಲಿ ನಾವಿರ್ತೀವಿ, ಬೇರೆ ಮಾತುಗಳಿಗೆ ತಲೆ ಕೆಡಿಸ್ಕೊಳಲ್ಲ. ಮತ್ತೆ ನಾವು ರುಡ್ಸೈಟಲ್ಲಿ ಟ್ರೈನಿಂಗ್ ಮಾಡಿದ್ದೀವಿ ಮೇಡಮ್, ಟ್ರೈನಿಂಗ್ ಮಾಡಿ ಅಲ್ಲಿಂದ ತುಂಬ ಕಲಿತೋ. ಹಂಗಾಗಿ ನಮ್ಮನೆಯವ್ರು ತುಂಬ ಕಷ್ಟಪಡ್ತಾರೆ, ಅವ್ರಿಗೆ ಹೆಲ್ಪ್ ಮಾಡಬೇಕಲ್ಲ, ಅವ್ರಿಗೆ ಸಪೋರ್ಟಿಂಗ್ ಮಾಡಬೇಕಲ್ಲ. ತುಂಬ ಬಾಡು ಕುಟುಂಬದಿಂದ ಬಂದವರು ಅವರು, ನಾನು ಒಳ್ಳೆ ಕುಟುಂಬದಿಂದ ಬಂದಿರೋದು. ಹಂಗಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು, ನಾನು ನನ್ನ ಕುಟುಂಬದ ಥರನೇ ಅವ್ರನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ತುಂಬ ಸಪೋರ್ಟ್ ಮಾಡಿದ್ದೀನಿ ಮೇಡಮ್. ಅಂದ್ರೆ ನಿಮ್ಮ ಪರಿಶ್ರಮ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ? ಅಂದ್ರೆ ನಿಮ್ಮ ಯಜಮಾನರು ಮೇಲ್ ಬಂದ್ರೆ ನಿಮ್ಮ ಕುಟುಂಬನೇ ಮೇಲ್ ಬರುತ್ತೆ, ಅದಕ್ಕೆ ನಿಮ್ಮ ಸಹಕಾರ ಬಹಳ ಇದೆ. ನಿಮ್ಮ ಮನೆಯವರು ನಿಮ್ಗೆ ಹಾಗೆ ಸಹಕಾರ ಕೊಡ್ತಾರೆ ಮೇಡಮ್? ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೂ. ನಾವು ಏನ್ ಹೇಳ್ತೀವಿ ಅದಕ್ಕೆ ಅವರು ಒಪ್ಕೋತಾರೆ, ಅವ್ರ ಏನ್ ಹೇಳ್ತಾರೆ ಅದಕ್ಕೆ ನಾವು ಒಪ್ಕೋತೀವಿ. ಹಂಗಾಗಿ ಚೆನ್ನಾಗಿದೆ ನಮ್ಮ ಸಂಸಾರ, ಹೀಗೆ ಚೆನ್ನಾಗಿರಿ. ಮತ್ತೆ ನೀವು ಸ್ತ್ರೀ ಶಕ್ತಿ ಸಂಘ ಏನಾದ್ರೂ ಮಾಡ್ಕೊಂಡಿದ್ದೀರಾ? ನಾವು ವಾಲ್ಮೀಕಿ ಸ್ತ್ರೀ ಶಕ್ತಿ ಮಹಿಳಾ ಸಂಘ ಅಂತ ಮಾಡಿದ್ದೀವಿ, ಅದರಲ್ಲಿ 12 ಜನ ಇದ್ದೀವಿ. ಅದರಲ್ಲಿ ತುಂಬ ಜನ ಹಪ್ಪಳ ಮಾಡ್ತಾರೆ, ಮತ್ತು ಉಪ್ಪಿನಕಾಯಿ ಮಾಡ್ತಾರೆ, ಸಾಂಬಾರು ಪೌಡ್ರ್ ಮಾಡ್ತಾರೆ. ನಾವೇ ಸೇರಿ ಎಲ್ಲ ಮಾಡ್ತೀವಿ, ಮಾಡಿ ಮಾರ್ಕೆಟಿಂಗ್ ಮಾಡ್ಕೋತೀವಿ. ಟೈಲರಿಂಗ್ಗಳು ಇದ್ದಾರೆ, ಅವರು ಟೈಲರಿಂಗ್ ಮಾಡ್ಕೋತಾರೆ. ಹಂಗಾಗಿ ನಾವು ಎಲ್ಲ 12 ಜನನು ಸೇರಿ ದೊಡ್ಡದಾಗಿ ಏನಾದರೂ ಮಾಡಬೇಕಲ್ಲ ಅಂತ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಈಗ ನಿಮ್ಮದು ಟರ್ನ್ ಓವರ್ ಎಷ್ಟು ವರ್ಷಕ್ಕೆ? ನಮ್ದು ಸಂಘ ಆಗಿ ಸುಮಾರು ವರ್ಷ ಆಗಿದೆ, ಹಂಗಾಗಿ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದೀವಿ. ದೊಡ್ಡದಾಗಿ ಗಾರ್ಮೆಂಟ್ಸ್ ಮಾಡೋಣ ಅನ್ಕೊಂಡು ಟ್ರೈ ಮಾಡ್ತಾ ಇದೀವಿ ಮೇಡಮ್. ಅಂದ್ರೆ ಈಗ ನಿಮ್ಗೆ ಲಾಭ ಚೆನ್ನಾಗಿ ಬರ್ತಾ ಇದೆ, ಲಾಭ ಚೆನ್ನಾಗಿ. ಹೆಣ್ಮಕ್ಳು ಹಾಗೆ ಕಷ್ಟಪಟ್ಟು ದುಡಿತಾ ಇದ್ದಾರೆ? ಅವರು ದುಡಿತಾ ಇದ್ದಾರೆ ಮೇಡಮ್. ಅವರು ಮನೆ ಕಡೆ ನೋಡ್ಕೊಂಡು ಟೈಲರಿಂಗ್ ಮಾಡೋರು ಅವ್ರ ಕಡೆ ಮಾಡ್ಕೋತಾರೆ, ಮತ್ತೆ ಅಲ್ಲಿಂದ ಮುಗಿಸ್ಕೊ ಬಂದು ನಮಗೂ ಸಪೋರ್ಟ್ ಮಾಡ್ತಾರೆ, ಆ ತರ ಮಾಡ್ತಾ ಇದ್ದಾರೆ ಮೇಡಮ್. ನಿಮ್ ಗೊಟ್ಟಿನಲ್ಲಿ ಹೆಮ್ಮೆ ಇದೆಯಾ ಎಲ್ಲ ಕೆಲಸ ಮಾಡೋದ್ರಿಂದ ಮೇಡಮ್? ಈಗ ವಸಂತ ಮೇಡಮ್, ನೀವೇನಾದ್ರೂ ಈ ತರ ಸ್ತ್ರೀ ಶಕ್ತಿ ಸಂಘ ಏನಾದ್ರೂ ಮಾಡ್ಕೊಂಡಿದ್ದೀರಾ? ಶ್ರೀ ಅಹಲ್ಯಾ ದೇವಿ ಮಹಿಳಾ ಸ್ವಸಹಾಯ ಸಂಘ, ನಾನು 20 ವರ್ಷದಿಂದ ಸಂಘ ಮಾಡ್ತಾ ಇದ್ದೀನಿ. ಅದು ಒಂದು ಸಂಘ ಮಾಡಿ ಒಂದು ಸಂಘ ಬೆಳೆಸಿದ್ದೀನಿ, ಮತ್ತೆ ಮಧ್ಯದಲ್ಲಿ ಬಿಟ್ಟಿದ್ದೆ ನಾನೇ, ಮತ್ತೆ ನಾನೇ ಮತ್ತೆ ಸಂಘ ಮಾಡಿದ್ದೀನಿ, ಮತ್ತೆ ಇನ್ನೂ 2-3 ಸಂಘಗಳನ್ನ ಮಾಡಿದ್ದೀನಿ. ಯುವಕರು ಸಂಘ ಮಾಡಿದ್ದೀನಿ, ಸಾವಯವ ಕೃಷಿ ಮಾಡಬೇಕು, ನಮ್ಮ ಪರಿಸರ ಹಾಳಾಗ್ತಾ ಇದೆ. ಈ ಭೂಮಿ ತಾಯಿ ಹಾಳು ಮಾಡಿದಾಗ ನಮ್ಮ ಜೀವನ ನಮ್ಮ ಹತ್ರ ಇರಲ್ಲ. ನಾವು ಎಷ್ಟೇ ಆರೋಗ್ಯವಾಗಿ ಇದ್ರೂ ನಮ್ಮ ಭೂಮಿನ ನಾವು ಹಾಳು ಮಾಡಿದಾಗ, ತಾಯಿಯನ್ನೇ ನಾವು ಹಾಳು ಮಾಡಿದಾಗ, ಆ ಭೂಮಿ ತಾಯಿಯೇ ಇಲ್ಲದಿದ್ಮೇಲೆ ನಾವೇನು ಬೆಳೆಯೋಕ್ಕಾಗಲ್ಲ. ಆ ಭೂಮಿ ತಾಯಿಯಲ್ಲಿ ಇವಾಗೆಲ್ಲ ರಾಸಾಯನಿಕ ಹಾಕಿ ಹಾಕಿ ಹಾಕಿ ಬರಡು ಮಾಡಿಬಿಟ್ಟು, ಭೂಮಿ ತಾಯಿನ ಬರಡು ಮಾಡಿಬಿಟ್ಟು, ಪೂರ್ತಿ ಹಾಳಾಗೋಗಿದೆ. ಅದಕ್ಕೋಸ್ಕರವಾಗಿ ನಾನು ಅದು ಶ್ರಮ ಬಿದ್ದು ಈಗ 25 ಜನ ಯುವಕರನ್ನ ಸೇರಿಸಿ ಈ ಅದ್ರ ಬಗ್ಗೆ ನಾನು ತಿಂಗಳಿಗೆ ಒಂದು ಸಾರಿ ಅವರಿಗೆ ಟ್ರೈನಿಂಗ್ ಕೊಟ್ಕೊಂಡು, ಈಗ ಅವರು ಸುಮಾರು ಸಂಘತರ ರೀತಿ ಮಾಡ್ಕೊಂಡು ಅವರು 2-2.5 ಲಕ್ಷ ತಿಂಗಳಿಗೆ 250-300 ರೂಪಾಯಿ ಉಳಿತಾಯ ಮಾಡ್ತಾವ್ರೆ. ನಾವು ಆಲಿಯಾ ದೇವಿ ಮಹಿಳಾ ಸ್ವಸಹಾಯ ಸಂಘದವ್ರು ಇದ್ದೀವಿ, ನಾವು 13 ಜನ ಇದ್ದೀವಿ. 13 ಜನ ಮಹಿಳೆಯರು ಅವರವರು ಕೃಷಿಯಲ್ಲಿ ಅವರವ್ರು ಚೆನ್ನಾಗಿ ತೊಡಕೊಂಡಿದ್ದಾರೆ. ಮತ್ತೆ ಟ್ರೈನಿಂಗ್ ಹೋಗ್ಬೇಕಾದ್ರೆ ನಾವು ಬೇರೆ ಕಡೆ ಎಲ್ಲಾದರೂ GK ವಿಕೆನ್ ಆಗಲಿ, ಮಂಡೆ ಆಗಲಿ, ವಿಶಿಪರಂ ಆಗಲಿ, ನಾಗ್ನಲ್ಲಿ ಆಗಲಿ, ಎಲ್ಲಿ ಬೇಕಾದರೂ ನನಗೆ ತಕ್ಷಣವೇ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ನಾನು ಮಹಿಳೆಯರನ್ನ ಕಳಿಸ್ತೀನಿ, ಮತ್ತು ನಾನು ಜೊತೆಲಿ ಹೋಗ್ತೀನಿ. ಆ ಟ್ರೈನಿಂಗಲ್ಲಿ ಏನೆಲ್ಲ ವಿಷಯ ಬರುತ್ತೆ ಅದರಲ್ಲಿ, ಆ ಬಂದಾಗ ಒಂದು ಟ್ರೈನಿಂಗ್ ಹೋಗಿ ಬಂದಾಗ ಇನ್ನೊಂದು ಆ ಮಹಿಳೆಯರು ಕಲಿಬೇಕು. ಅದು ಅಲ್ಲೇ ಟ್ರೈನಿಂಗ್ ನೋಡಿ ಬಿಟ್ಟು ಬರೋದಲ್ಲ. ಹಂಗಾಗಿ ಅವ್ರಿಗೆ ತುಂಬ ಉತ್ತೇಜನ ಕೊಡ್ತಾ ಇದ್ದೀನಿ, ಅವ್ರಿಗೆ ಮಾಡಿ ಇದು ತುಂಬ ಮಾಡ್ಬೋದು, ಮುಂದಿನ ಪೀಳಿಗೆ ನಮ್ಮ ಮಣ್ಣು ನಾವು ಉಳಿಸಬೇಕಾದ್ರೆ ನಾವು ಜಾಗೃತರಾಗಿ ಮಾಡಿದ್ರೇ ಭೂಮಿಯ ತಾಯಿನ ಉಳಿಸಬಹುದು. ಇಲ್ಲ ಅಂದರೆ ನಮ್ಮ ಭೂಮಿ ನಾವು ಎಷ್ಟೇ ಏನೇ ಆರೋಗ್ಯವಾಗಿ ಇವಾಗ ಏನೇ ತಿಂದರೂ ಭೂಮಿಯಲ್ಲಿ ರಾಸಾಯನಿಕ ಹಾಕ್ಬಿಟ್ಟು ಅದನ್ನ ತಂದು ನಾವು ಮೌಲ್ಯವರ್ಧನೆ ಮಾಡಿ ತಿಂದರೆ ಅದು ನಮಗೆ ಆರೋಗ್ಯಕರವಾದ್ದಲ್ಲ. ನಾಳೆ ಪರಿಸರ ಹಾಳ, ಇವಾಗಲೇ ಮುಕ್ಕಾಲು ಭಾಗ ಹಾಳಾಗಿದೆ, ಈಗ ಅದಕ್ಕೆ ಬಿಡಬೇಡಿ ಅಂತ ನಾ ರೈತ ಯುವಕರಿಗೂ ಕೂಡ ಅದನ್ನೇ ಹೇಳ್ತಾ ಇರ್ತೀನಿ. ಅವರು ಇವಾಗ ಕೆಲವರೆಲ್ಲ ನೀವು ಹೇಳದೆ ಸರಿ ಅಂತ ಅವರು ಎಲ್ಲ ತುಂಬ ಹೆಮ್ಮೆಯಿಂದ ಮಾಡ್ತಾವ್ರೆ, ಖುಷಿಯಿಂದ ಮಾಡ್ತಾವ್ರೆ ಅವರೆಲ್ಲರೂ. ಎಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ನಿಮ್ಮ ಹತ್ರ? ನನ್ನ ಹತ್ರ ಒಂದು 3 ಜನ ಮಾಡ್ತಾವ್ರೆ ಅಷ್ಟೇ. ಅವು ಎಲ್ಲ ಅವ್ರವ್ರದೇ ಒಂದು ಅವ್ರದೇ ಜಮೀನು ಇರುತ್ತೆ, ಅವ್ರದೇ ರಾಸಾಯನಿಕ ಬಳಸ್ಬೇಡಿ ಅಂತ ಹೇಳ್ತೀನಿ. ಅವರೇ ಬೆಳೀತಾರೆ, ತರಕಾರಿ ಬೆಳೀತಾರೆ, ಅದರಲ್ಲಿ ನಾನು ತಗೋತೀನಿ, ನಾನು ತಗೊಂಡು ಮಾರ್ಕೆಟಿಂಗ್ ಮಾಡ್ತೀನಿ. ಈಗ ಮೈಸೂರಲ್ಲಿ ಒಂದು ಶಾಪ್ ಇಟ್ಟಿದ್ದೀವಿ, ಹುಣಸೂರಲ್ಲಿ ಒಂದು ಶಾಪ್ ಇದೆ, ಹಂಗಾಗಿ ನಾನು ಅಲ್ಲೂ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ, ಇಲ್ಲೂ ಮಾರ್ಕೆಟಿಂಗು. ಈಗ ತುಂಬ ಮಾರ್ಕೆಟಿಂಗ್ ಅಂತ ಅಂದರೆ ಈಗ ಅತಿ ಹೆಚ್ಚು ಸಿರಿಧಾನ್ಯ ತರಕಾರಿ ಐಟಮು, ಸೊಪ್ಪು, ಇದು ಸೊಪ್ಪು ಕೂಡ ನಾನು ಬೆಳಿತೀವಿ. ಆ ಸಮಯ ಇದ್ದಂಗೆ ನಮ್ಗೆ ಏನೇನು ಬೇಕು, ಯಾವ್ಯಾವ ಟೈಮ್ಗೆ ಏನೇನು ಬೇಕು ಅದನ್ನೆಲ್ಲ ನಾವು ಹಣ್ಣುಗಳೆಲ್ಲ, ವಾಟರ್ ಆ್ಯಪಲ್ ಆಗಲಿ, ಸಪೋಟ್ ಆಗಲಿ, ಇನ್ನೂ ಸಪೋಟ ನಾವು ಈಗ 2 ತಿಂಗಳಿಂದ ನಾನು ಯಾವುದೇ ದಲ್ಲಾಳಿ ಹತ್ರ 25 ರೂಪಾಯಿಗೆ ಯಾರಿಗೂ ಮಾರಿಲ್ಲ, ನಾನು 50 ರೂಪಾಯಿ ಕಮ್ಮಿ ಕೊಟ್ಟೇ ಇಲ್ಲ. ನಾನು ಸಿರಿಧಾನ್ಯ ಮೇಲೆ ಬ್ಯಾಂಗ್ಳೂರ್ಗೆ ಹೋಗಿದ್ದೆ, ಅಲ್ಲೂ ಕೂಡ ತಗೊಂಡು ಹೋದೆ, 1 ಅವರ್ ಖಾಲಿ ಆಯಿತು, ಅಷ್ಟು ಚೆನ್ನಾಗಿದೆ. ಮತ್ತೆ ನನಗೆ ಹೇಳ್ತಾರೆ ಅವರು ಚೆನ್ನಾಗಿದೆ, ಸಪೋಟ ಚೆನ್ನಾಗಿದೆ. ಆದರೆ ನಾವು ಆ ಥರ ಮಣ್ಣು 8-10 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇರೋದ್ರಿಂದ ನಾವು ಅದರಲ್ಲಿ ಬೆಳೆದಂಥ ಇದನ್ನು ನಾವು ಅವ್ರಿಗೆ ಕೊಟ್ಟಾಗ ಅವರು ಆರೋಗ್ಯವಾಗಿರ್ತಾರೆ. ನಾವು ಸುಳ್ಳೇಳು ಮಾರೋ ಅಂಥದ್ದೇನು ಅವಶ್ಯಕತೆನೇ ಇಲ್ಲ. ಹಂಗಾಗಿ ಬೇರೆ ಹೆಣ್ಮಕ್ಳು ಆ ಥರ ಬೆಳೀತಾರೆ, ಅದನ್ನು ನಾನೇ ತಗೊಂಡು ಮಾರ್ಕೆಟಿಂಗು ಮಾಡ್ತೀನಿ. ಈಗ ಮಕ್ಕಳಿಗೆ ತಿನ್ನಬೇಕಾದ್ರೆ ಇವಾಗ ಎಲ್ಲ ಈ ಪಿಜಾ ಬರ್ಗರು ಮತ್ತೆ ಏನೇನೋ ಬರುತ್ತಲ್ಲ, ಹೌದು, ಎಲ್ಲ ಮೈದಾದಿಂದ, ಆ ಮೈದಾದಿಂದ ಮಾಡಿರಂತೂ ಅದು ಆಹಾರ ತುಂಬಾ ಉತ್ತಮವಾದದ್ದಲ್ಲ. ಅದಕ್ಕೋಸ್ಕರವಾಗಿ ಶ್ರಮ ಬಿದ್ದು ಈಗ ಪೊಂಗಲ್ ಐಟಮ್ ಆಗಲಿ, ಈಗ ನಾವು ಮಿಕ್ಸಿಂಗ್ ಏನಿಲ್ಲ, ಅವರು 1:3 ಹಾಕಬಹುದು ಅಷ್ಟೇ ನಾವು ಮಿಕ್ಸಿಂಗ್ ಕೊಡ್ತಾ ಇರೋದು. ರವೆ ಎಲ್ಲ ಥರದ ಸಿರಿಧಾನ್ಯದ ರವೆ ಮಾಡ್ತಾ ಇದ್ದೀವಿ, ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಆಮೇಲಿಂದ ಸಿರಿಧಾನ್ಯದಲ್ಲಿ ಪಾಯಸ ಮಿಕ್ಸ್ ಮಾಡ್ತಾ ಇದ್ದೀವಿ. ಅವ್ರೇನಿಲ್ಲ, ಒಂದು ನೀರು ಹಾಕೋದು ಅಷ್ಟೇ. ನಿಮ್ಮಲ್ಲಿ ತರಬೇತಿ ಏನಾದ್ರು ಕೊಡ್ತೀರಾ ಯಾರಾದ್ರೂ ಬಂದು ಕಲಿಯೋ ಅಂತವ್ರಿಗೆ? ತರಬೇತಿ ನಾನು ಕೊಡ್ತಾ ಇದ್ದೀವಿ, ಕಲಿಯಂತವ್ರಿಗೂ ಕೊಡ್ತಾ ಇದ್ದೀವಿ, ಬೇರೆ ಕಡೆ ಕರಿತಾವ್ರೆ ಅಲ್ಲಿಗೂ ಹೋಗಿ ಕೊಡ್ತಾ ಇದ್ದೀನಿ. ಇವಾಗ ಪದ್ಮಾ ಅವರೇ, ನೀವು ಹೇಳಿದ್ರಿ ನೀವು ಒಂದು ಸಿರಿವಂತ ಕುಟುಂಬದಿಂದ ಬಂದವರು ಅಂತ, ನಿಮ್ಗೆ ಅಲ್ಲೆಲ್ಲ ಮನೆಯಲ್ಲಿ ಕೆಲಸ ಮಾಡಿ ಅಭ್ಯಾಸ ಇತ್ತಾ? ಅಭ್ಯಾಸ ಇರಲಿಲ್ಲ ಮೇಡಮ್. ಇಲ್ಲಿಗೆ ಬಂದ್ಮೇಲೆ ನಾನು ಇವ್ರ ಮನೆ ಬಡಿಸ್ತಾನೆ ಎಲ್ಲ ನೋಡಿದೆ. ನೋಡಿ ನಾವು ಈ ಮಟ್ಟಕ್ಕೆ ಬರಬೇಕಲ್ಲ, ಎಲ್ಲ ಅಲ್ಲಿ ಚೆನ್ನಾಗಿದಾರಲ್ಲ, ಅದೇ ಮಟ್ಟಕ್ಕೆ ನಾವು ಬರಬೇಕಲ್ಲ ಅಂತೇಳಿ ನಾವು ಸಪೋರ್ಟ್ ಮಾಡಿ ನಮ್ಮ ಯಜಮಾನ್ರಿಗೆ ಈ ಮಟ್ಟಕ್ಕೆ ಬಂದಿದ್ದೀವಿ ಮೇಡಮ್. ಫ್ಯಾಕ್ಟ್ರಿ ಮಾಡಿದ್ದೀವಿ, 1 ಕೋಟಿ ರೂಪಾಯಿ ಫ್ಯಾಕ್ಟ್ರಿ ಮಾಡಿದ್ದೀವಿ, ಮತ್ತು 30-40 ಲಕ್ಷ ಖರ್ಚು ಮಾಡಿ ಫ್ಲೋರ್ ಮಿಲ್ ಮಾಡಿದ್ದೀವಿ. ಹಂಗಾಗಿ ಎರಡು ಕಡೆನೂ ನೋಡ್ಕೋತೀನಿ, ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಫ್ಲೋರ್ ಮಿಲ್ಲಲ್ಲಿ ಏನೇನು ಮಾಡ್ತೀರಾ? ಸಾಂಬಾರ್ ಪೌಡರ್ ಮಾಡೋದು, ರಾಗಿ ಒನೆಯೋದು, ಡಿಸ್ಟೋನ್ ಮಾಡಿಕೊಡೋದು, ಗೋಧಿ ಮತ್ತು ಜೋಳ ಆಮೇಲೆ ರಾಗಿ ಹಿಟ್ಟು ಮಾಡಿಕೊಡೋದು, ಆ ಥರ ಎಲ್ಲ ಮಾಡಿಕೊಡ್ತೀವಿ ಮೇಡಮ್. ಎಲ್ಲ ಸಪ್ರೇಟ್ ಇದೆ. ಫ್ಯಾಕ್ಟ್ರಿಲಿ ಸಿರಿಧಾನ್ಯ ಮಾಡೋದು, ಸಾಂಬಾರ್ ಪೌಡ್ರ್ ಮಾಡೋದು, ಅದನ್ನ ಹುರಿದು ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡೋದು ಮೇಡಮ್. ಹುರಿಯೋದೆಲ್ಲ ಮಿಷಿನರಿನ ಇಲ್ಲ, ನಾವೇ ಹುರಿತೀವಿ ಮೇಡಮ್. ಅಂದ್ರೆ ಹದ ಎಲ್ಲ ನೀವು ನೋಡ್ಕೊಂಡು ನೋಡ್ಕೊಂಡು ಹಾಕೊಡ್ತೀವಿ. ಅವ್ರ ಆಳ್ಗಳಿದ್ದಾರೆ, 9 ಜನ ಆಳ್ಗಳಿದ್ದಾರೆ, ಅವರು ಕೆಲಸ ಮಾಡ್ತಾರೆ. ಅವ್ರು ಒಂದಿನ ಎರಡು ದಿನ ರಜೆ ಹಾಕಿದ್ರು ಅಂದ್ರೆ ನಾವೇ ಹುರಿತೀವಿ, ನಾವೇ ಹುರಿದು ಸಪೋರ್ಟ್ ಮಾಡ್ತೀವಿ. ನಮ್ ಕೆಲಸ ನಿಲ್ಬಾರ್ದಲ್ಲ ಮೇಡಮ್. ಹೌದು, ಹಂಗಾಗಿ ನಮ್ಗೆ ಕೊಡಕ್ಕಾಗ್ತಾ ಇರಲ್ಲ, ಅಷ್ಟು ಬೇಡಿಕೆ ಇದೆ. ಮನೆಯಲ್ಲಿ ಹಸು ಏನಾದರೂ ಇದೆಯಾ? ಇಲ್ಲ ಮೇಡಮ್, ಹಸು ಏನು ಸಾಗಂಡಿಲ್ಲ. ನಮ್ಗೆ ಇದಕ್ಕೆ ಟೈಮ್ ಸಾಗಲ್ಲ, ತುಂಬ ಟೈಮ್ ಬೇಕು. ಹಂಗಾಗಿ ಅಲ್ಲೇ ಫ್ಯಾಕ್ಟ್ರಿಲೇ ಎಲ್ಲ ನೋಡ್ಕೋತೀವಿ. ನಿಮ್ಗೆ ಅನ್ನಿಸ್ತಿಲ್ವಯ್ಯೋ ನಾನು ಇಷ್ಟು ದೊಡ್ಡ ಕುಟುಂಬದಿಂದ ಬಂದಿದ್ದೀನಿ, ನಾನು ಯಾಕೆ ಇದೆಲ್ಲ ಕೆಲಸ ಮಾಡಬೇಕು, ನಾನು ಆರಾಮಾಗಿ ಕೂತ್ಕೋಬೋದಲ್ವಾ ಅಂತ ಅನ್ನಿಸ್ಲಿಲ್ವಾ? ಅನ್ನಿಸ್ಲಿಲ್ಲ ಮೇಡಮ್, ನಮಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ನಾವು ರೈತರು ಆ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತ ಯೋಚನೆ ಮಾಡಿದ್ರಿ. ರೈತರ ಮಗಳೇ ನಾನುವೆ, ಅದು ನಮ್ಮ ತಂದೆ ಮನೇಲಿ ತುಂಬ ಆಸ್ತಿ ಇದೆ, ಆದರೂ ರೈತರ ಮಗಳೇ, ಆದರೂ ಕೂತ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ನೋಡಿ, ನೀವು ನಿಂತಿದ್ದಕ್ಕೆ ನಿಮ್ಮ ಯಜಮಾನರು ಬೆನ್ನೆಲುಬಾಗಿ ಒಂದು ಫ್ಯಾಕ್ಟ್ರಿ ಮಾಡಿದ್ರೆ ತುಂಬಾ ಜನ ಕೆಲಸ ಕೊಟ್ಟಿದ್ದೀರಾ. ಅವ್ರ ಮೂಲವೃತ್ತಿ ಟ್ರೆಂಪೋ ಡ್ರೈವರ್ ಮೇಡಮ್. ಟ್ರೆಂಪೋ ಡ್ರೈವರ್ ಆಗಿ ಅದು ಬಿಟ್ಟು ಫ್ಲೋರ್ ಮಿಲ್ ಮಾಡಿದ್ರು. ನಾನು ಏನಾದರೂ ಸ್ವಂತ ಉದ್ಯೋಗ ಮಾಡಬೇಕು, ದಿನ ನಮ್ಗೆ ಅದೇ ಬರೋ ಥರ ಮಾಡ್ಕೋಬೇಕು ಅಂತ ಸಣ್ಣದಾಗಿ ಫ್ಲೋರ್ ಮಿಲ್ ಮಾಡಿದ್ರು. ಅದು ನಡೀತಾ ನಡೀತಾ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರು. ಅದು ನಡೀತಾ ನಡೀತಾ ಫ್ಯಾಕ್ಟ್ರಿ ಮಾಡಿದ್ರು. ಈಗ ಫ್ಯಾಕ್ಟ್ರಿ ನಡೀತಾ ಇದೆ, ಅದೇ ಮಿಲ್ಲು ದೊಡ್ಡದಾಗಿ ಮಾಡಿದ್ದಾರೆ, ಅದು ನಡೀತಾ ಇದೆ. ಮತ್ತು ಇಲ್ಲಿ ಕಡ್ಕೊಳ್ಳೋದಲ್ಲಿ ಫ್ಯಾಕ್ಟ್ರಿ ಆಗ್ತಾ ಇದೆ. ಈಗ ಇನ್ನೂ ಒಂದು ಫ್ಯಾಕ್ಟ್ರಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಏಪ್ರಿಲು ಮೇಗೆಲ್ಲ ಓಪನ್ ಆಗುತ್ತೆ ಮೇಡಮ್. ಹಂಗಾಗಿ ಇಲ್ಲಿ ಮೈಸೂರಲ್ಲಿ ಮಾರ್ಕೆಟ್ ತುಂಬಾ ನಡೀತಾ ಇದೆ, ಕೊಡಕ್ ಆಗ್ತಾ ಇದೆ, ನಮ್ಗೆ ಅಷ್ಟೊಂದು ಡಿಮ್ಯಾಂಡ್ ಇದೆ. ಅದರಿಂದ ನೀವೀಗ ಇನ್ನೂ ಒಂದು ಫ್ಯಾಕ್ಟ್ರಿ ಮಾಡಿ ಉತ್ಪಾದನೆ ಜಾಸ್ತಿ ಮಾಡ್ತಾ ಇದೆ, ಹಾಗೆ ಮಾರ್ಕೆಟಿಂಗು ಜಾಸ್ತಿ ಜಾಸ್ತಿ ಆಗ್ತಾ ಇದೆ. ಮತ್ತೆ ಅದೆಲ್ಲ ಸಂಭಾಳ್ಸಕ್ ಆಗುತ್ತಾ ನಿಮ್ ಕೈಲಿ? ಆಗುತ್ತೆ ಮೇಡಮ್, ಮಾಡ್ಕೋಬೇಕು, ಕಷ್ಟ ಪಡ್ಬೇಕು, ಕುತ್ಕೊಂಡ್ರೆ ಏನು ಆಗಲ್ಲ ಅಲ್ವಾ? ಕೈ ಕೆಸರ್ ಆದ್ರೆ ಬಾಯಿ ಮೊಸರು ಅಲ್ವಾ? ಹೌದು ಮೇಡಮ್. ನೋಡಿ, ಒಬ್ಬ ಹೆಣ್ಣು ಇಷ್ಟೆಲ್ಲ ಕೆಲಸ ಮಾಡಬಹುದು ಅನ್ನೋದಕ್ಕೆ ನೀವೇ ಮಾದರಿ. ನಿಮ್ಮ ಮನೆಯವ್ರು ಏನು ಹೇಳ್ತಾರೆ? ತುಂಬ ಹೆಮ್ಮೆ ಪಡ್ತಾರೆ ನಮ್ಮ ಬಗ್ಗೆ. ಹಂಗಾಗಿ ನಾವು ಸಪೋರ್ಟ್ ಮಾಡ್ತೀವಿ. ಅವರು ನನಗೇನು ತೊಂದರೆ ಕೊಟ್ಟಿಲ್ಲ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಂಗಾಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಮೇಡಮ್. ಇವಾಗ ವಸಂತ ಮೇಡಮ್ ಹತ್ರ ಬರೋಣ. ನೀವು ಫ್ಯಾಕ್ಟ್ರಿ ಏನಾದರೂ ಮಾಡ್ಕೊಂಡಿದ್ದೀರಾ ಮೇಡಮ್? ಮ್ಯಾಮ್, ಇವಾಗ ಮನೆಯದೇ ಫ್ಯಾಕ್ಟ್ರಿ, ಮನೇಲೇ ನಾನು ಫ್ಯಾಕ್ಟ್ರಿ ಟೈಪೇ ಮಾಡ್ಕೊಂಡಿದ್ದೀನಿ. ಈಗ ಮೈಸೂರಲ್ಲಿ ಇವಾಗ ನನಗೆ ಈ ಕಡೆಯಿಂದ ಹೋಗೋದು ಬರೋದು ಎಲ್ಲ ತುಂಬಾ ಎಕ್ಸ್ಪೆನ್ಸರ್ ಜಾಸ್ತಿ ಆಗುತ್ತೆ ಅಂತ ಈಗ ಮೈಸೂರಲ್ಲಿ ಫ್ಯಾಕ್ಟ್ರಿ ಮಾಡೋದ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಳ್ಳಿಯಿಂದ ನೀವು ಮೈಸೂರು ಕಳಿಸ್ಬೇಕು, ಅದೆಲ್ಲ ಟ್ರಾನ್ಸ್ಪೋರ್ಟೇಷನ್. ನಮಗೆ ಬೇರೆ ಕಡೆಯಿಂದ ಬರಬೇಕಾದ್ರೆ ನವನೇ ಸಾಮೆ ಆರ್ಕ ಊದ್ಲು ಎಲ್ಲ ಪದಾರ್ಥನೂ ನಾವು ಮೈಸೂರಿಗೆ ಬಂದು ಮತ್ತೆ ಮೈಸೂರಿಂದ ತಗೊಂಡೋಗಿ ಅಲ್ಲಿ ಮೌಲ್ಯವರ್ಧನೆ ಮಾಡಿ ಮತ್ತೆ ಅಲ್ಲಿಂದ ಇಲ್ಲಿಗೆ ತರೋದು ಎರಡೆರಡು ಕೆಲಸ ಆಗುತ್ತೆ ಅಂತೇಳಿ ಈಗ ಮೈಸೂರಲ್ಲೇ ಒಂದು ಫ್ಯಾಕ್ಟ್ರಿ ಮಾಡೋಣ ಅಂತ ಐಡಿಯಾ ಮಾಡ್ತಾ ಇದ್ದೀವಿ. ಈಗ ನಾವು ಸುಮಾರು ಒಂದು 20-25 ಲಕ್ಷದ ಮೇಲೆ ಹಾಕಿ ಮಾಡ್ತಾ ಇದ್ದೀವಿ. ಆದರೆ ನಾವೀಗ ತುಂಬಾ ಶ್ರಮ ತುಂಬ ಇತ್ತು, ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ತುಂಬಾ ಶ್ರಮ ಇತ್ತು. ಈಗ ಹಂಗಾಗಿ ಮಾರ್ಕೆಟಿಂಗು ಚೆನ್ನಾಗಿದೆ ನಮಗೆ. ಇವಾಗ ಮಾರ್ಕೆಟಿಂಗ್ ಈಗ ಮುಂಬೈಯಿಂದನೂ ನನಗೆ ಆರ್ಡ್ರ್ ಬರುತ್ತೆ, ಬಲ್ಕ್ ಆರ್ಡ್ರ್ ಬರುತ್ತೆ. ಈಗ ಬೇರೆ ಬೇರೆ ಕಡೆ ಎಲ್ಲ ತುಂಬ ಆರ್ಡ್ರ್ ಕೇಳ್ತಾ ಇದ್ದಾರೆ. ಬಲ್ಕ್ ಆರ್ಡ್ರ್ ಕೊಡೋಕ್ಕೆ ಇವಾಗ ತುಂಬ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಇವಾಗ ಸಿರಿಧಾನ್ಯನ ನಮಗೆ ತಮಿಳ್ನಾಡೇ ಬೆಳೆಯೋದು ಜಾಸ್ತಿ, ಇಲ್ಲಿ ನಿಮಗೆ ಜಾಸ್ತಿ ಬೆಳೀತಾ ಇಲ್ಲ. ಈಗ ನಮ್ಮ ಇಲ್ಲಿ ರೈತರನ್ನ ನಾನು ಆ ಸಿರಿಧಾನ್ಯ ಬೆಳೆಯೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ಈಗ ಒಂದು 10-20 ಜನ ರೈತರನ್ನ ಒಗ್ಗೂಡಿಸಿ ಒಂದು 15-20 ಎಕರೆ ಆದಾಗ ನಾವು ಅದನ್ನೇ ನಾವೇ ತಗೋತೀವಿ, ನೀವು ಬೆಳೆದು ಕೊಡಿ ಅಂತ ನಾವು ಫೋರ್ಸ್ ಮಾಡ್ತಾ ಇದ್ದೀವಿ. ಈಗ ಮನೆಯವರು ಏನು ಮಾಡ್ತಾರೆ? ನಮ್ಮ ಮೂಲತಃ ನಮ್ಮ ಮನೆಯವರು ವ್ಯವಸಾಯನೇ. ನಾವು ತುಂಬ ಬಡ ಕುಟುಂಬದಿಂದನೇ, ನಮ್ಮ ತಂದೆನೂ ಬಡ ಕುಟುಂಬನೇ. ಆದರೆ ಬಡ ಕುಟುಂಬ ಆದರೂ ನಾನು ಮೈಸೂರಲ್ಲಿ ಪಕ್ಕದ ಇಲ್ವಾಲದಲ್ಲೇ ಇದ್ದಿದ್ದು. ಆದರೆ ನನ್ನ ತುಂಬ ಇದರಲ್ಲಿ ಸಾಕಿದ್ರು ನನ್ನ. ನಮ್ಮ ತಂದೆ ತುಂಬ ಬಡ ಕುಟುಂಬನೇ, ಆದರೆ ಅವ್ರಿಗೂ ಜಮೀನು ಇರಲಿಲ್ಲ. ಮತ್ತು ನಮ್ಮ ತಂದೆಗೇನೋ ಅನಿಸಿಕೆ, ನನ್ನ ಮಗಳನ್ನ ಕೃಷಿಯವರಿಗೆ ಕೊಡಬೇಕು ಅನ್ನೋದೊಂದು ನಮ್ಮ ತಂದೆ ಕೊಡಬೇಕು, ರೈತರಿಗೆ ಆಗ್ಬೇಕು ಅಂತ. ನಾವು ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಅಮ್ಮ ಎಲ್ಲ ಬೇಡ ರೈತರಿಗೆ ಬೇಡ, ಇಲ್ಲಿ ಫ್ಯಾಕ್ಟ್ರಿ ಇರೋರಿಗೆ ಅವ್ರು ಇವರು ಫ್ಯಾಕ್ಟ್ರಿ ಅವ್ರು ಬಂದು ಕೇಳ್ತಾರೆ, ಕೆಲಸದಲ್ಲಿ ಅವ್ರು ಇರೋರು ಕೇಳ್ತಾರೆ, ಅವರು ಕೊಡೋಣ ಅಂತ ನಮ್ಮ ತಾಯಿ ನನ್ನ ತಮ್ಮ ಎಲ್ಲ ಹೇಳ್ತಿದ್ರು. ನಮ್ಮ ತಂದೆ ಅಂತೂ ಆಗದೇ ಇಲ್ಲ. ಯಾಕೆ ಅವ್ರಿಗೆ ಅಷ್ಟೊಂದು? ಅವರು ಮೂಲತಃ ಕೃಷಿಯವರೇ ನಮ್ಮ ತಂದೆ. ಅವರಿಗೆ ಅವಾಗೆಲ್ಲ ನಾಟಿ ಹಸು 25-30 ಹಸು ಇತ್ತು. ನಮ್ಮ ತಂದೆ ಬೇರೆಯವ್ರ ಜಮೀನಲ್ಲಿ ಗುತ್ತಿಗೆ ಮಾಡ್ಕೊಂಡಿದ್ರು, 25-30 ಹಸು ದನ ಇಟ್ಟಿದ್ದವರು ಅವರೇ ಉಳ್ಮೆ ಮಾಡಿ ಅವರೆಲ್ಲ 100 ಕ್ವಿಂಟಲ್ 200 ಕ್ವಿಂಟಲ್ ಬೆಳೆದವರು ನಮ್ಮ ತಂದೆ. ನಮ್ಮ ತಂದೆಗೆ ಕೃಷಿ ಬಿಟ್ಟು ಬೇರೆ ಏನು ಬೇಡ. ನಮಗೆಲ್ಲ ಅದೇ ವಿದ್ಯೆನೇ ಅವ್ರು ಹೇಳ್ಕೊಟ್ಟಿದ್ದು, ನೀವು ಏನೇ ಓದಿ ಏನೇ ಇರಿ ಆದ್ರೆ ಕೃಷಿಗೆ ಬರಬೇಕು. ಮತ್ತೆ ನಾನು ಕೃಷಿಯ ಮಾಡ್ತಾ ಇರೋ ಹುಡುಗನಿಗೆ ಕೊಡಬೇಕು ಅಂತ ನನಗೆ ಕೃಷಿ ಮಾಡೋ ಅಂತ ಹುಡುಗರನ್ನೇ ಮದುವೆ ಮಾಡಿದ್ರು ನಮ್ಮ ಮನೆಯವರಿಗೆ. ಆಗ ನಮ್ಗೇನು ಮೇಡಮ್, ಅವ್ರ ಅಣ್ಣ ತಮ್ಮದಿರ ಜಮೀನಲ್ಲಿ ಒಂದು ನಮಗೆ ಇದ್ದಿದ್ದು 3.5-4 ಎಕರೆ ಜಮೀನು ಇದ್ದಿದ್ದು ಕೊಟ್ಟರು, ಅವರು ಭಾಗ ಕೊಟ್ಟಿದ್ದು. ನಾವು ಗಂಡ ಎಂತಿ ಶ್ರಮ ಬಿದ್ದು 15 ಎಕರೆ ಜಮೀನು ಮಾಡಿದ್ದು. 2000 ನಾನು 15 ಎಕರೆ 12 ಲಕ್ಷ ಕೊಟ್ಟು ತಗೊಂಡೆ. ಆ 12 ಲಕ್ಷ ಸಂಪಾದನೆ ಮಾಡಕ್ಕೆ ನೀವೇನ್ ಪರಿಶ್ರಮ ಪಟ್ಟಿದ್ದೀರಿ? ಪರಿಶ್ರಮ ಅಂತಂದ್ರೆ ನಮ್ಮ ಮನೆಯವ್ರದ್ದು ತುಂಬಾ ಪರಿಶ್ರಮ ಮೇಡಮ್. ನಾವು ನೈಟ್ 2-3 ಹವರ್ ನಿದ್ದೆ ಮಾಡ್ತಿದ್ವಿ ಅವಾಗೆಲ್ಲ. ಮಕ್ಕಳೆಲ್ಲ ಚಿಕ್ಕ ಮಕ್ಕಳು, ಆಗ ಅಮ್ಮ ನೋಡ್ತಿದ್ರು, ನಮ್ಮ ಅಜ್ಜಿ ಇದ್ರು ಅವ್ರು ನೋಡ್ಕೊತಾ ಇದ್ರು. ಆದ್ರೂ ನಾವು ನೈಟಲ್ಲಾಗ್ಲಿ ನಾವು 10-11 ಗಂಟೆ ಜಮೀನಿಂದಾನೇ ಬರೋದು, ಅಷ್ಟು ಇಡೀ ರಾತ್ರಿ ಎಲ್ಲ ಕೆಲಸ ಮಾಡ್ತಾ ಇದ್ವಿ ನಮ್ಮ ಮನೆಯವರು ನಾನುವೆ. ನಾವು 4 ಅವರ್ ನಿದ್ದೆ ಮಾಡ್ತಿರ್ತೀವಿ ಏನೋ ಇಲ್ಲ. ಆ ಶ್ರಮ ಬಿದ್ದು ನಾವು ಒಂದು 500 ಮೂಟೆ ಅರಿಶಿನ ಬೆಳೆದು ಸ್ಟಾಕ್ ಇಟ್ಟಿದ್ವಿ ಈರೋಡಲ್ಲಿ. ಆ 500 ಮೂಟೆ ಅರಿಶಿನ ಮಾರಿ ಅವಾಗ ಒಂದು ಟೈಮಲ್ಲಿ 12,000 ಬಂತು ಕ್ವಿಂಟಾಲ್ಗೆ. ಆಗ 500 ಮೂಟೆ ಮಾರಿ ನಾನು ಜಮೀನು ತಗೊಂಡಿದ್ದು. ಅಷ್ಟು ಶ್ರಮ. ಫಾರ್ಮ್ ಆಯಿಲ್ ಹಾಕಿದ್ವಿ ಒಂದು 160 ಗಿಡ, ಅದು ಫಲ ಬಿಡ್ತದೆ. 25 ವರ್ಷ ಆಯಿತು. ಅದು 1.5 ಎಕರೆ 36 ಕ್ವಿಂಟೆಗೆ ಹಾಕಿದ್ದೀನಿ. ಆ ಪಾಮ್ ಆಯಿಲನ್ನು 15 ದಿನಕ್ಕೊಂದ್ಸರಿ ಕಟ್ಟಿಂಗು. ಆವಾಗೆಲ್ಲ 2 ರೂಪಾಯಿ ಇತ್ತು. ಆಗೆಲ್ಲ ನೈಟ್ 3-4 ಗಂಟೆ ರಾತ್ರಿಗೆಲ್ಲ ಗಿಡ ಸಾಕೋದಕ್ಕೆ ನೀರು ಉಯ್ತಾ ಇದ್ವಿ ನಾನು ನಮ್ಮ ಮನೆಯವ್ರಿಗೆ. ತುಂಬ ಶ್ರಮಜೀವಿ ನಮ್ಮ ಮನೆಯವರಂತೂ. 2 ಅವರ್ ಮಲಗ್ತಾರೆ, ನಾನಾದರೂ 3-4 ಅವರ್ ಮಲಗಿರ್ತೀನಿ. ನನ್ನನ್ನು ಮಲಗಿಸ್ಬಿಟ್ಟು ಅವರು ಕೂಡ ಕೆಲಸ ಮಾಡಿರ್ತಾರೆ ಅಷ್ಟು. ಅವಾಗೆಲ್ಲ ನಿಮಗೆ ಡೋಜರ್ ಗಾಡಿನ ಅದೋ ಇದೋ ಯಾವುದೂ ಇರಲಿಲ್ಲ. ಎಲ್ಲ ಲೆವೆಲಿಂಗ್ ಎಲ್ಲ ಪೂರ್ತಿ ಹಸು ನಾಟಿ ಎತ್ತುಗಳಿದ್ದ. ನಮ್ಗೆ 4 ಜೊತೆ ಎತ್ತಿದ್ದ. 4 ಜೊತೆ ಎತ್ತಲ್ಲಿ ನಿಮ್ಗೆ ಅಣ್ಣ ತಮ್ಮದಿರ್ಗ ಆಳುಗೊಂದೊಂದು ಜೊತೆ ಭಾಗ ಬಂತು. ಅದೊಂದು ಜೊತೆ ನಾಟಿ ಎತ್ತಲ್ಲಿ ನಮ್ಮ ಮನೆಯವರು ರಾತ್ರಿ ಎಲ್ಲ ಮಟ್ಟ ಹೊಡಿಯೋದು, ನೀರು ಮಟ್ಟ ಕಟ್ಟೋದು, ಲೆವೆಲ್ ಮಾಡೋದು ಇದೆಲ್ಲ ಮಾಡ್ತಿದ್ರು. ಅಷ್ಟು ಶ್ರಮ ಬಿದ್ದು ಆ 3.5 ಎಕರೆ ಅಣ್ಣ ತಮ್ಮದಿರ್ ಆ ಭಾಗ ಮಾಡಿದಾಗ ಅವ್ರಿಗೆ ಲೆವೆಲ್ ಜಮೀನೆಲ್ಲ ಅವ್ರಿಗೆ ತಗೋಬಿಟ್ರು. ಇವ್ರಿಗೆ ಲೆವೆಲ್ ಇಲ್ದೇ ಇರೋ ಜಮೀನೆಲ್ಲ ಕೊಟ್ಟರು ನಮಗೆ ಭಾಗ. ಹಂಗಾಗಿ ನಮ್ಮ ಮನೆಯವರೇ ನಿಂತು ಅದೇ 3-4 ತಿಂಗಳಲ್ಲಿ ನಮಗೆ ಭಾಗ ಕೊಟ್ಟಾದ ನಂತರ 4 ತಿಂಗಳಲ್ಲಿ ಎಲ್ಲ ಲೆವೆಲ್ ಮಾಡಿದ್ರು ನಮ್ಮ ಮನೆಯವರೇ. ಮಾಡಿ ನಮಗೆ ಒಂದೇನು ಅಂತ ಅಂದರೆ ನಮ್ಮದು ಒಂದು ಗುರಿ ಇದ್ದಿದ್ದು ನಮ್ಮ ಮನೆಯವ್ರದ್ದು ನಂದುವೆ, ನಾವು ಬೇರೆ ಕಡೆ ಜಮೀನು ತಗೊಳ್ಳೇಬೇಕು ಅನ್ನೋದು ಒಂದು ಮನಸ್ಸು ತುಂಬ ಇತ್ತು. ಹಂಗಾಗಿ ಅಲ್ಲಿ 15 ಎಕರೆ ಜಮೀನು ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿ ಅದು ರಿಜಿಸ್ಟರ್ ಮಾಡಿ ಅದಾದ ನಂತರ ಅದಕ್ಕೆ 7-8 ಲಕ್ಷ ಲೆವೆಲ್ ಮಾಡೋದಕ್ಕೆ ಅವಾಗ ಡೋಜರ್ ಗಾಡಿ ಎಲ್ಲ ಬಂತು. 2000 ರಿಜಿಸ್ಟರ್ ಆಯಿತು. 2001 ನಾನು ಅದು ಲೆವೆಲಿಂಗ್ ಎಲ್ಲ ಮಾಡಿಸಿ ಆಮೇಲಿಂದ ಒಂದೇ ಸಾರಿ 15 ಎಕರೆ ಕಬ್ಬು ಕೂರಿಸಿದೆ. ಸ್ವಲ್ಪ ಸಾಲ ಎಲ್ಲ ಮಾಡಿದ್ವಿ. 15 ಎಕರೆನೂ ಕಬ್ಬು ಕೂರಿಸಿ 2.5-3 ತಿಂಗಳು ಕಬ್ಬು ಕಟಾವಾಯ್ತಿತ್ತು. ಹಂಗಾಗಿ ನಮಗೆ ಅಲ್ಲಿ ಹಣ ಕಾಣೋ ಹಾಗಾಯ್ತು. ಎಷ್ಟು ಪರಿಶ್ರಮ ನಿಮ್ಮ ಮನೆಯವ್ರದ್ದು ಕೂಡ ಅಷ್ಟೇ ಪರಿಶ್ರಮ ಇದೆ. ಆದ್ರೆ ನಾವು ನಮ್ಮ ಮಹಿಳೆಯರು ಅಂತ ಅಂದ್ರೂ ಅವರು ನನ್ನಷ್ಟೇ ಶ್ರಮ ಬಿದ್ದವ್ರು. ಅವರು ಅದ್ರ ಮೇಲೆ ನಮ್ಮ ಮಕ್ಕಳು ಓದಿಸೋದು, ಎಜುಕೇಶನ್ ಮಾಡಿಸೋದು. ನನ್ನ ಮಗಳು MCA ಮಾಡಿದ್ದಾಳೆ, ನನ್ನ ಮಗ MSc ಮಾಡವನೆ, ಈಗ ಸಾಫ್ಟ್ವೇರ್ ಇಂಜಿನಿಯರಿಗೆ ಅವನೆ. ಮಗಳು ಚೆನ್ನಾಗಿರೋದು, ಮಗಳಿಗೂ ಮದ್ವೆ ಮಾಡಿದ್ದೀನಿ, ಮತ್ತೆ ಮಗನಿಗೂ ಮದ್ವೆ ಆಯ್ತು. ನನ್ನ ಸೊಸೆ ಬಂದಿರೋರು ಬೆಂಗಳೂರು ಟೌನ್ ಇಂದಾನೆ, ಅವ್ರಿಗೇನು ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಒಂದು ಕೃಷಿ ಮಹಿಳೆ ಅಂತ ಆದ್ಮೇಲೆ ನಾನು ಬೆಂಗಳೂರಿಂದ ಹುಡುಗಿ ತರಬೇಕಾದ್ರೆ ಹೇಳ್ತಿದ್ರು, ಅಲ್ಲಿ ಸಿಟಿ ಹುಡುಗಿ ತಗೊಬಂದು ಇಲ್ಲಿ ಇದು ಮಾಡೋಕ್ಕಾಗತ್ತಾ, ಅವರೆಲ್ಲ ಸಿಟಿಯಲ್ಲಿ ಇದ್ದವರು ಅಂತ. ಹಂಗೆ ಈಗ ನಾನು ಕೃಷಿಗೆ ನನ್ನ ಸೊಸೆಯನ್ನು ಕೂಡ ಪಲಗಿಸಿದ್ದೀನಿ. ಅವಳ ಹೆಸರು ಸುಜಾನ ಅಂತೇಳಿ. ಅವಳು ನನಗೆ ಇವಾಗ ಜಾಸ್ತಿ ಒತ್ತು ಕೊಡ್ತಾಳೆ. ಈಗ ಮಾರ್ಕೆಟಿಂಗ್ ಹೋಗ್ಬೇಕಾದ್ರೆ ಎಲ್ಲಿ ಸ್ಟಾಲ್ ಇದೆಯೋ ಹೋಗ್ಬೇಕೋ ಮಾಡಬೇಕೋ ಅಂತ ಅದಕ್ಕೆಲ್ಲ ಹೋಗ್ತಾಳೆ, ಎಲ್ಲ ಕಡೆ ಮಾತಾಡ್ತಾಳೆ. ಈಗ ನಾನು ಹೆಂಗೆ ಎಲ್ಲ ಕಡೆ ಬಾಂಧವ್ಯ ಇಟ್ಕೊಂಡಿದ್ದೀನಿ, ಕೃಷಿ ಆಗಲಿ ತೋಟಗಾರಿಕೆ ಆಗಲಿ ಎಲ್ಲೆಲ್ಲೂ ಅವ್ರು ಅವಳಿಗೂ ಪರಿಚಯ ಮಾಡಿಕೊಟ್ಟಿದ್ದೀನಿ, ಅವಳು ಎಲ್ಲರ ಕಡೆ ಜೊತೆಲೂ ಮಾತಾಡ್ತಾಳೆ. ಅವಳು ಬಂದಾಗ ಕೃಷಿಯಲ್ಲಿ ಇರಬೇಕು ಅಂತ ತುಂಬ ಖುಷಿ ಇರಲಿಲ್ಲ ಅವಳಿಗೆ, ಇದೀಗ ಈಗೀಗೀಗ ಇದೇ ಖುಷಿ ಅನ್ನಿಸ್ತನ್ನೋ ರೀತಿಲಿ ನಾನು ನಮ್ಮ ಸೊಸೆಯನ್ನು ತಂದಿದ್ದೀನಿ. ಇವಾಗ ಪ್ರತಿಯೊಂದು ದುಡಿಮೆನಲ್ಲಿ ಮಹಿಳೆಯರಿಗೆ ಪಾಲು ಹೆಚ್ಚು, ಅಂದರೆ ದುಡಿಯೋದ್ರಲ್ಲಿ ಯಾವುದೇ ಆದಾಯ ಬಂದರೂ ಪಾಲು ಕಡಿಮೆ ಅನ್ನೋ ಒಂದು ಮಾತಿದೆ, ನೀವೇನು ಹೇಳ್ತೀರಾ ಪದ್ಮ ಅವರೇ? ಪಾಲು ಕಡಿಮೆ ಅಂದರೆ ದುಡಿಮೆ ಮಾಡಬೇಕು ಮೇಡಮ್, ಪಾಲು ಕಮ್ಮಿ ಇದೆ ದುಡ್ಡು ಕಮ್ಮಿ ಬರುತ್ತೆ ಅಂದ್ಬಿಟ್ಟು ನಾವು ಬಿಟ್ಬಿಡೋಕ್ಕಾಗಲ್ಲ. ಅಲ್ಲ ಹಾಗಲ್ಲ ಅಂದರೆ ಈಗ ದುಡಿಮೆಯಲ್ಲಿ ಮಹಿಳೆಯರಿಗೆ ಹೆಚ್ಚು ಪಾಲು ಅಂದರೆ ಹೆಚ್ಚು ದುಡಿಸ್ತಾರೆ, ಅದೇ ಆದಾಯ ಬಂದಾಗ ಪುರುಷರಿಗೆ ಪಾಲು ಹೆಚ್ಚು ಮಹಿಳೆಯರಿಗೆ ಪಾಲು ಕಡಿಮೆ ಅಂತಾರೆ, ಹೌದಾ? ಇಲ್ಲ ಮೇಡಮ್, ಆ ಥರ ಅಂತಾರೆ, ಆದರೆ ನಮ್ಮನೆಯವರು ಆ ಥರ ಅಂದಿಲ್ಲ ಯಾವತ್ತೂ. ಅದೆಷ್ಟೇ ದುಡ್ಡಿರಲಿ ಏನೇ ಇರಲಿ ನನ್ನ ಕೈಲೇ ಕೊಡ್ತಾರೆ, ನಾವು ಇಷ್ಟು ಇದೆ ಹಿಂಗೆ ವ್ಯವಹಾರ ಮಾಡೋಣ ಅಂತಂದರೆ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಮೇಡಮ್. ಅದರಿಂದ ಅದೇನು ನಿಮ್ಗೆ ಯಾವತ್ತೂ ಸಮಸ್ಯೆ ಆಗಿಲ್ಲ, ಆದಾಯದಲ್ಲಿ ಸಮಭಾಗ ಇದೆ ಮೇಡಮ್. ನೀವೇನು ಹೇಳ್ತೀರಾ ಮೇಡಮ್? ಆದಾಯದಲ್ಲಿ ಇಬ್ಬರಿಗೂ ಸಮಭಾಗ ಇದೆ, ನಮ್ದೇನು ಪುರುಷರಿಗೆ ಹೆಚ್ಚು ಮಹಿಳೆಯರಿಗೆ ಕಮ್ಮಿ ಅನ್ನೋದಿಲ್ವೇ ಇಲ್ಲ. ಈಗ ನಮ್ಮ ಸಂಸಾರ ಅಲ್ಲದೆ ನೀವು ಹಾಗೆ ನಾವು ತಗೊಂಡಾಗ ನಿಮ್ಗೇನು ಅನ್ಸುತ್ತೆ ಒಟ್ಟಾರೆಯಾಗಿ? ಈಗ ನೀವು ನಿಮ್ಮ ಗ್ರಾಮೀಣ ಭಾಗದಲ್ಲೇ ನೋಡ್ತೀರ, ದುಡಿಮೆ ಹೆಣ್ಮಕ್ಳಿಗೆ ಹೆಚ್ಚು, ಆದಾಯದಲ್ಲಿ ಪಾಲು ಕಡಿಮೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ ಮೇಡಮ್, ಈಗೆಲ್ಲ ಸಮಾನತೆ ಬಂತು. ಸಮಾನತೆ ಬಂದಿದೆ ಅನ್ನಿಸ್ತಾ ಇದೆಯಾ? ಬಂದಿದೆ ಅನ್ನಿಸ್ತಾ ಇದೆ. ಈಗೇನು ಗಂಡಸರಿಂದ ಅವ್ರೇನು ಎದುರು ನೋಡೋದೇ ಇಲ್ವಲ್ಲ, ಇವರೇ ಆದಾಯ. ಆದಾಯದಿಂದ ಯಾರು ಏನು ಸಮಾನತೆ, ನಾನು ನೀನು 10 ರೂಪಾಯಿ ಕಮ್ಮಿಯಾಗಿ ತಗೋ ನಾನೇ ಮೇಲೆ 10 ರೂಪಾಯಿ ಜಾಸ್ತಿ ತಗೋತೀನಿ ಅನ್ನೋ ಲೆವೆಲ್ಗೆ ಬಂದಿದೆ ಈಗ ಗ್ರಾಮೀಣ ಭಾಗದಲ್ಲಿ ಬಂದಿದೆ. ಅವರೇ ದುಡಿಮೆ ಚೆನ್ನಾಗಿ ದುಡಿತಾರೆ, ಈ ಕೆಲ್ಸಕ್ಕೆ ಹೋಗ್ಲಿ ಎಲ್ಲೋಗ್ಲಿ. ಇವಾಗ 500 ರೂಪಾಯಿ ಗಂಡಾಳ ತಗೋಬತ್ತಾರೆ ಅಂದ್ರೆ ಇವರು ಸುಂಟಿಗೆ ಹೋದ್ರೆ 600 ರೂಪಾಯಿ ಮಾಡ್ತಾರೆ ಹೆಣ್ಮಕ್ಳು. ಅಷ್ಟು ಧೈರ್ಯ ಬಂದಿದೆ. ಮೊದ್ಲೆಲ್ಲ ಕೂಲಿ ಹೆಣ್ಮಕ್ಳ ಕಡಿಮೆ ಗಂಡ್ಮಕ್ಳಿಗೆ ಜಾಸ್ತಿ ಇತ್ತಲ್ವಾ, ಅದೇ ರೀತಿ ಇದೆಯಾ ಈಗ? ಈಗಲೂ ಇದೆ, ಆದ್ರೂ ಅವ್ರು ಇವಾಗ 1-to-2 ಕೆಲಸ ಮಾಡ್ತಾರೆ. ಜನ್ಸು ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ಮಧ್ಯಾಹ್ನಕ್ಕೆ 500 ರೂಪಾಯಿ ಬಂದ್ಬಿಡ್ತಾರೆ, ಇವರು ಸಂಜೆ ತನಕ 1,000 ರೂಪಾಯಿ ಮಾಡ್ಕೋಬತ್ತಾರೆ. ಇವ್ರು ಎಲ್ಲೂ ಸಮಯ ಕಳೆಯೋದಿಲ್ಲ, ಎಲ್ಲೂ ಸಮಯ ಕಳೆಯೋದಿಲ್ಲ. ಇವ್ರು ಮಧ್ಯಾಹ್ನ ಬಂದ ತಕ್ಷಣ ಬಂದು ಕಾಫಿ ಎಲ್ಲ ಹೋಟ್ಲಲ್ಲಿ ಕೂತ್ಕೊಂಡು ಅಟ್ಟೆ ಹೊಡಿತಾರೆ ಗಂಡಸರು. ಆದರೆ ಹೆಂಗಸರು ಸಂಜೆ ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ಸಂಜೆ 6:30-7 ಗಂಟೆ ಆದರೂ ಮನೆಗೆ ಬರಲ್ಲ, 1,000-1.5 ಸಾವಿರ ದುಡ್ಕೋಬತ್ತಾರೆ. ಸಂಸಾರ ನಿರ್ವಹಣೆಯಲ್ಲಿ ಹೆಣ್ಮಕ್ಳು ಪಾತ್ರ ಹಾಗಾದ್ರೆ ಜಾಸ್ತಿ ಇದೆ. ಸಂಸಾರ ನಿರ್ವಹಣೆಯಲ್ಲಿ ಹೆಣ್ಮಕ್ಳ ಪಾತ್ರ 95% ಇದೆ. ಹಾಗೆ ಕೃಷಿ ಮತ್ತೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿ ಹೆಣ್ಮಕ್ಳ ಪಾತ್ರ ಹೇಗೆ? ಹೆಣ್ಮಕ್ಳ ಪಾತ್ರನೂ ಇದೆ, 80-85% ಇದೆ ಹೆಣ್ಮಕ್ಳ ಪಾತ್ರ. ಇವಾಗ ನಮ್ಮನೆಯವ್ರು ಇವಾಗ ತರ್ತಾರೆ, ಅಲ್ಲಿ ಬೆಳೀತಾರೆ, ತಂದು ಕೊಡ್ತಾರೆ ಅಷ್ಟೇ. ಮೌಲ್ಯವರ್ಧನೆ ಮಾಡ ಅಂತ ಅದಕ್ಕೆ ಐಡಿಯಾ ಕೊಡೋದು, ಮಾಡೋದು, ಎಲ್ಲಾನು ನಿಭಾಯಿಸೋದೆಲ್ಲ ನಾನೇ ತಾನೆ. ಅದ್ರಲ್ಲಿ ನಮ್ದೇ 85% ಇದೆಯಲ್ಲ. ಹೌದು. ಈಗ ನಿಮ್ಮ ಹತ್ರ ಹೆಣ್ಮಕ್ಳು ಕೆಲಸ ಮಾಡ್ತಾರಲ್ಲ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅದಕ್ಕೆ ತಕ್ಕಂತೆ ನಾನು ಕೂಲಿ ಕೊಡ್ತೀನಿ. ಈಗ ಅವರು 1 ಅವರ್ ಇವಾಗ ದೂಪ್ಸ್ ಎಲ್ಲ ಮಾಡೋದಕ್ಕೆ ಬಾಕಿ ಟೈಮಲ್ಲಿ ಅವರು ಎಕ್ಸ್ಟ್ರಾ ಸಂಬಳ ಬೇಕು ಅಂತ ಅಂದರೆ ಈಗ ಏನು ಮಾಡ್ತಾರೆ, ಸಂಜೆ ಟೈಮ್ ಹೋಗಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ದೂಪ್ಸ್ ಮಾಡೋಕ್ಕೆ 100 ಮಾಡಿದ್ರೆ 50 ರೂಪಾಯಿ ದೂಪ್ಸ್ಗೆ ಕೊಟ್ಬಿಟ್ಟಿದ್ದೀನಿ. ಪಾಟ್ ಮಾಡೋಕ್ಕೂ ಅಷ್ಟೇ, ಅಲ್ಲೇ ತಗೊಂಡೋಗಿ ಮಾಡ್ತಾರೆ ಅವ್ರ ಮನೇಲೆ. ಮನೆಗೆ ತಗೊಂಡು ಮನೆಗೆ ನಾವು ಇಲ್ಲೆಲ್ಲ ಅದು ಏನೇನು ಪ್ರಿಪೇರ್ ಮಾಡಬೇಕು ಎಲ್ಲ ಮಾಡಿ ಕೊಟ್ಬಿಟ್ಟಿರ್ತೀವಿ. ಕೊಟ್ಟಾಗ ಅವರು ಒಂದು ಬ್ಯಾಗ್ಗೆ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕೊಂಡು ಹೊಟ್ಟೋಗ್ತಾರೆ. ಅದನ್ನು ತೊಗೊಂಡೋಗಿ ಅಲ್ಲೇ ಮಾಡಿ ದೂಪ್ಸ್ ಎಲ್ಲ ಮಾಡಿ ಇಟ್ಟಿರ್ತಾರೆ. ಅದು ನೆರಳಲ್ಲೇ ಒಣಗಬೇಕಲ್ಲ, ಹಂಗಾಗಿ ಇಟ್ಟಿರ್ತಾರೆ. 3-4 ದಿನ ನೆರಳಲ್ಲಿ ಒಣಗುತ್ತೆ, ಮತ್ತೆ ಪ್ಯಾಕಿಂಗ್ ಮಾಡಿ ತಂದು ಕೊಟ್ಬಿಡ್ತಾರೆ. ಹಂಗೆ ಮಹಿಳೆಯರಿಗೆ ಕೊಡ್ಬೋದು. ಅವ್ರ ದುಡಿಮೆ ಹೇಗೆ ಅನ್ಸುತ್ತೆ ನಿಮ್ಗೆ? ಅವ್ರು ನಾವು ಅವ್ರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಮೇಡಮ್, ಅವ್ರಿಗು ನಾವು ಪ್ರತಿಫಲ ಕೊಡ್ಬೇಕಲ್ಲ, ಹಂಗಾಗಿ ನಾವು ಸಂಬಳ ಕೊಡ್ತೀವಿ ಕರೆಕ್ಟ್ ಆಗಿ. ಅವ್ರು ನಿಭಾಯಿಸ್ಕೊಂಡು ಹೋಗ್ತಾರೆ ಎಲ್ಲಣ್ವಿ, ಹಂಗಾಗಿ ಮಾಡ್ಕೋತಾರೆ. ಮತ್ತೆ ದೇಶದಲ್ಲಿ ರೈತ ಉಳಿಬೇಕು ಮೇಡಮ್, ಹೆಚ್ಚಾಗಿ ಸಿರಿಧಾನ್ಯ ಬೆಳಿಬೇಕು, ರೈತ ಉಳಿಬೇಕು. ತುಂಬಾ ಸಪೋರ್ಟ್ ಇದೆ ಸಿರಿಧಾನ್ಯಕ್ಕೆ, ಹಂಗಾಗಿ ಕೆಲಸ ಮಾಡಿದ್ರೆ. ಈಗ ಪ್ರತಿಯೊಬ್ಬ ಪುರುಷನ ಹಿಂದೆ ಒಬ್ಬ ಹೆಣ್ಣಿರ್ತಾಳೆ ಅನ್ನೋದಕ್ಕೆ ನೀವಿಬ್ರೇನೆ ನಿದರ್ಶನ ಅಂತ ಅನ್ಸುತ್ತೆ. ಇವಾಗ ಪದ್ಮ ಅವರು ಅವ್ರ ಯಜಮಾನ್ರನ್ನ ಮೇಲ್ ತರಬೇಕು ಅಂತ ಅವರು ಅಷ್ಟು ಕಷ್ಟಪಟ್ಟರು, ಹಾಗೆ ನಮ್ಮ ವಸಂತ ಅವರು ನಾವು ಬೇರೆಯವ್ರಿಗಿಂತ ಏನು ಕಡಿಮೆ, ನಾವು ಜಮೀನು ತೊಗೋಬೇಕು, ನಾವೆಲ್ಲರಿಗಿಂತ ನಾವು ಚೆನ್ನಾಗಿ ಬದುಕಬೇಕು, ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ ಅವರು ಕಷ್ಟಪಟ್ಟಿದ್ದಾರೆ. ಒಟ್ಟಿನಲ್ಲಿ ಇವತ್ತು ವಿಶ್ವ ಮಹಿಳಾ ದಿನ, ನಿಮ್ಮ ಇಬ್ಬರು ಮಾತು ಬೇರೆ ರೈತ ಮಹಿಳೆಯರಿಗೂ ಪ್ರೇರಣೆ ಆಗಲಿ ಅನ್ನೋದು ಮುಂದೆ ಬರಬೇಕು. ಹೌದು, ಮನೇಲಿ ಕೂರ್ಬಾರ್ದು, ನಮ್ಮನ್ನ ನೋಡಿ ನಗಾಡೋರು ಅವರು ಅವರು ಒಂದಿನ ಬರಬೇಕು ಅಲ್ವಾ, ಅವರು ನಿಮ್ಮ ಹಾಗೆ ಮೇಲ್ಬರಬೇಕು. ಈಗ ನಮ್ಮ ವಸಂತ ಮೇಡಮ್ ಅವ್ರು ಹೇಳಿದ್ರು ಅವರು ನಿದ್ದೆನೆ ಮಾಡ್ತಿರ್ಲಿಲ್ಲ, ಎಷ್ಟು ಕಷ್ಟಪಟ್ಟು ದುಡ್ದಿದ್ದಾರೆ. ಇದು ಎಲ್ಲ ರೈತ ಮಹಿಳೆಯರಿಗೂ ಮಾದರಿ ಆಗಲಿ ಅನ್ನೋದೇ ನಮ್ಮ ಉದ್ದೇಶ ಹಾಗೂ ನಮ್ಮ ಆಸೆ ಕೂಡ. ನಮ್ಮ ರೈತರು ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಪದ್ಮ ಅವರೇ ಹೇಳಿ? 9986354091. ಇನ್ನೊಂದು ಸತಿ ಹೇಳಿ. 9986354091. ವಸಂತ ಅವರೇ ನಿಮ್ಮ ನಂಬರು? 9880887916. ಇನ್ನೊಂದು ಸತಿ? 9880887916. ನೀವಿಬ್ರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟು ತನಕ ಮಾತಾಡಿದ್ದಕ್ಕೆ ನಿಮ್ಮಿಬ್ರಿಗೂ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಹಾಗೂ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿ ಮಹಿಳೆಯರ ಪಾತ್ರ ಈ ವಿಷಯ ಕುರಿತ ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದವರು ಹುಣಸೂರು ತಾಲ್ಲೂಕು ಹನುಮಂತಪುರ ಗ್ರಾಮದ ಕೃಷಿಕ ಮಹಿಳೆ ಶ್ರೀಮತಿ ವಸಂತ ಹಾಗೂ ಸಿರಿಧಾನ್ಯ ಮೌಲ್ಯವರ್ಧನೆಯಲ್ಲಿ ತೊಡಗಿರುವ ಹೆಗಡದವನಕೋಟೆಯ ಶ್ರೀಮತಿ ಪದ್ಮಾ ಅವರು. ಪ್ರಸ್ತುತಪಡಿಸಿದವರು ಆರ್ ಲೋಕೇಶ್ವರಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ